ಕೊಡಗಿಗೆ ಬಂದಾಗ ಅವ್ರ ಜೊತೆಗೆ ಅಲ್ಲಿಯ ಕೃಷಿ ಮತ್ತು ಪರಿಸರದ ಚಿತ್ರಣ ಕಿನ್ಯಾದ್ದು ಮತ್ತು ಅವರ ಕೆಲಸಗಳು ಏನೇನು ಸಾಗಿದವು ಅನ್ನೋದ್ರ ಬಗ್ಗೆ ಮಾತನಾಡಿಸಿದ್ವಿ, ಪ್ರಸಾರ ಮಾಡ್ತಿದ್ವಿ. ಡಾಕ್ಟರ್ ಮಂಜೇಗೌಡ್ರೆ ನಮಸ್ಕಾರ. ನಮಸ್ಕಾರ. ತಮ್ದು ಕೃಷಿ ಕುಟುಂಬನ ಅಲ್ವಾ? ಹೌದು, ಮೇನ್ಲಿ ನಾವು ತೆಂಗಿನ ತೋಟ ಮತ್ತೆ ರಾಗಿ ಇವೇ ಮುಖ್ಯವಾಗಿ ಬೆಳೆಯೋದು. ಹಾಸನ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಸೋಸಲಗೆರೆ ಅನ್ಕೊಂಡು ಹೇಳಿದ್ರಿ. ಹೌದು. ಬಹಳ ಜನಗಳಿಗೆ ನಮ್ಮ ಸುರಂಗ ಹೋಗಿದ್ದು ಗೊತ್ತಿದೆ, ಚನ್ನಪಟ್ಟಣ ತಾಲೂಕಿನ ಸುರಂಗ ಅಲ್ವಾ? ಬಾಗೂರು ನವಿಲೆ ಸುರಂಗ. ಅಲ್ಲಿಗೆ ನಿಮ್ಗೆ ಹತ್ತಿರ ಆಗುತ್ತೆ? ಹೌದು ಹೌದು, ಒಂದು 5-6 ಕಿಲೋಮೀಟರ್ ಅಲ್ಲಿ ಆಗುತ್ತೆ. ಹೌದು. PhD ಮುಗಿಸಿದ್ದನ್ನ ಹೇಳ್ತಾ ಇದ್ರೆ 2008, ಆಮೇಲೆ ಜರ್ಮನಿಗೆ ತಕ್ಷಣ ಹೋದ್ರೆ? ಹೌದು, ತಕ್ಷಣ ಪೋಸ್ಟ್ ಡಾಕ್ಟರಲ್ ಆಗಿ ಜರ್ಮನಿಯಲ್ಲಿ ಓಗನಮ್ ಯೂನಿವರ್ಸಿಟಿ ಅಂತ ಇದೆ ಸ್ಟುಟ್ಗಾರ್ಟ್ ನಲ್ಲಿ, ಅಲ್ಲಿ ಹೋಗಿ ಮತ್ತೆ ಈ ಹೈಬ್ರಿಡ್ ಡೆವಲಪ್ಮೆಂಟ್ ಬಗ್ಗೆ ಮತ್ತೆ ಅಡ್ವಾನ್ಸ್ ಮೊಲಿಕ್ಯುಲರ್ ಟೂಲ್ಸ್ ಏನಿದೆ ಅವನ್ನ ಹೆಂಗೆ ಅಪ್ಲೈ ಮಾಡೋದು ಇದ್ರ ಬಗ್ಗೆ ಸಾಕಷ್ಟು ಕಲಿತೆ ಅಲ್ಲಿ. ಆಮೇಲೆ ಅದನ್ನ ಅಪ್ಲೈ ಮಾಡೋದಕ್ಕೆ ಪ್ರಾಪರ್ ಜಾಬ್ ಶುರು ಮಾಡಿದಾಗ ಕೀನ್ಯಾದಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಲ್ಲಿ ಸೈಂಟಿಸ್ಟ್ ಆಗಿ ಜಾಯ್ನ್ ಆದಾಗ ಇದನ್ನು ಶುರು ಮಾಡಿದ್ವಿ. ಈಗ ಕೀನ್ಯಾ ದೇಶಕ್ಕೆ ಹೋಗ್ಬೇಕನ್ನೋ ಒಂದು ಆಲೋಚನೆ ಹೇಗ್ ಬಂತು ಮಂಜೇಗೌಡ್ರೆ? ಅದು ಪ್ಲಾನ್ ಮಾಡಿದ್ದಲ್ಲ. ಜರ್ಮನಿಯಲ್ಲಿದ್ದಾಗ ಪ್ರತಿ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸ್ ಒಂದು ಡ್ರೀಮ್ ಅಂತ ಇರುತ್ತೆ, ನಾವು CGIAR ಇನ್ಸ್ಟಿಟ್ಯೂಟ್ ಅಲ್ಲಿ ವರ್ಕ್ ಮಾಡಬೇಕು ಅಂತ. CGIAR ಒಂದು ರೀತಿ ನಮಗೆ ಕಾಶಿ ಇದ್ದಂಗೆ. ಇವು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, ಇಲ್ಲಿ 15 ಸೆಂಟರ್ಸ್ ಇದಾವೆ, ಬೇರೆ ಬೇರೆ ಕ್ರಾಪ್ ಬಗ್ಗೆ ವರ್ಕ್ ಮಾಡ್ತವೆ. ಅದರಲ್ಲಿ ಇಂಟರ್ನ್ಯಾಷನಲ್ ಮೇಯ್ಸ್ ಅಂಡ್ ವೀಟ್ ಇಂಪ್ರೂವ್ಮೆಂಟ್ ಸೆಂಟರ್ ಅನ್ನೋದು ಇದೆಯಲ್ಲ, ಇದು ಯಾವಾಗ್ಲೂ ಕೇಳ್ತಾ ಇದ್ದ ಭಾರತದ್ದು ಹಸಿರು ಕ್ರಾಂತಿ ಆಯ್ತಲ್ಲ ಅವಾಗ ಇದನ್ನು ತುಂಬಾ ಪರಿಣಾಮ ಬೀರಿತ್ತು. ಡ್ವಾರ್ಫ್ ವೆರೈಟೀಸ್ ಆಫ್ ವೀಟ್ ಏನಿತ್ತು ಅದನ್ನ ತಂದು ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಲ್ಲಿ ಈ ಒಂದು ಸಂಸ್ಥೆ ತುಂಬಾ ಕೆಲಸ ಮಾಡಿತ್ತು. ಆ ಒಂದಿದ್ರಲ್ಲಿ ನಾವು CGIAR ಸೆಂಟರ್ನಲ್ಲಿ ಕೆಲಸ ಮಾಡಬೇಕು ಅನ್ನೋ ಒಂದು ಕನಸಿತ್ತು. ಏನು CGIAR ಅಂದ್ರೆ? ಕನ್ಸಲ್ಟೇಟಿವ್ ಗ್ರೂಪ್ ಫಾರ್ ಇಂಟರ್ನ್ಯಾಷನಲ್ ಅಗ್ರಿಕಲ್ಚರ್ ರಿಸರ್ಚ್. ಇದು ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಸಂಸ್ಥೆನ ಹೊಂದಿದೆ ಅಂತ ಹೇಳ್ತಾ ಇದ್ರಿ. ಹೌದು ಹೌದು, ಇಲ್ಲಿ 15 ಇನ್ಸ್ಟಿಟ್ಯೂಟ್ಗಳಿದ್ದಾವೆ. ಪ್ರತಿ ಇನ್ಸ್ಟಿಟ್ಯೂಟ್ ಬೇರೆ ಬೇರೆ ಬೆಳೆಗಳ ಬಗ್ಗೆ ರಿಸರ್ಚ್ ಮತ್ತೆ ವೆರೈಟಿ ಡೆವಲಪ್ ಮಾಡೋದನ್ನ ಫೋಕಸ್ ಮಾಡ್ತವೆ. ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಇರೋದು ಇಕ್ರಿಸಾಟ್. ಇಕ್ರಿಸಾಟ್ ಮೇನ್ಲಿ ಅದು ಡ್ರೈ ಲ್ಯಾಂಡ್ ಕ್ರಾಪ್ಸ್ ಬಗ್ಗೆ ಮಾಡ್ತಾರೆ, ಮಿಲ್ಲೆಟ್ಸ್ ಬಗ್ಗೆ ಫೋಕಸ್ ಮಾಡ್ತಾರೆ. ಅದೇ ತರ ಸಿಮಿಟ್ ಮೇನ್ಲಿ ಇವರು ವೀಟ್ ಮತ್ತೆ ಮೆಕ್ಕೆಜೋಳದ ರಿಸರ್ಚ್ ಮಾಡೋದು ಮತ್ತೆ ವೆರೈಟಿ ಡೆವಲಪ್ ಮಾಡೋದ್ರ ಬಗ್ಗೆ ಫೋಕಸ್ ಮಾಡ್ತೀವಿ. ಕೀನ್ಯಾದಲ್ಲಿ ಎಲ್ಲಿರೋದು ಇದು ನಿಮ್ಮ ಸಂಸ್ಥೆ? ಕೀನ್ಯಾದಲ್ಲಿ ನೈರೋಬಿ. ನಮ್ಮ ಸಂಸ್ಥೆದು ಹೆಡ್ ಕ್ವಾರ್ಟರ್ಸ್ ಮೆಕ್ಸಿಕೋದಲ್ಲಿದೆ. 40 ಕಂಟ್ರೀಸ್ ಅಲ್ಲಿ ಬೇರೆ ಬೇರೆ ಇದರಲ್ಲಿ ಆಫೀಸ್ ಇದಾವೆ. ನಮ್ಮ ವೆರೈಟಿಗಳು ಒಂದು 100 ಕಂಟ್ರೀಸ್ ಕರ್ನು ಸ್ಪ್ರೆಡ್ ಆಗ್ತವೆ ಅರೌಂಡ್ ವರ್ಲ್ಡ್. ಒನ್ ರೀಜನಲ್ ಆಫೀಸ್ ಈಸ್ಟ್ ಆಫ್ರಿಕಾಗೆ ಕೀನ್ಯಾದಲ್ಲಿದೆ, ನೈರೋಬಿನಲ್ಲಿ. ನಾನು ಅಲ್ಲಿ 2013 ಅಸೋಸಿಯೇಟ್ ಸೈಂಟಿಸ್ಟ್ ಆಗಿ ಜಾಯ್ನ್ ಆಗಿದೆ. ವಿಶೇಷವಾಗಿ ಮೆಕ್ಕೆಜೋಳ ಮತ್ತು ಗೋಧಿಯ ತಳಿಗಳನ್ನು ಸುಧಾರಣೆ ಮಾಡೋದು, ಗೋಧಿ ಬೆಳೆಯಲ್ಲಿ ಏನೇನು ವಿಶೇಷತೆಗಳನ್ನು ಸೇರಿಸಬೇಕನ್ನೋ ಒಂದು ವಿಚಾರದಲ್ಲಿ ಅಲ್ಲಿ ಕೆಲಸ ಮಾಡ್ತದಿರಿ ತಾವು? ಇದು ಮುಖ್ಯ ಉದ್ದೇಶ ಏನಂದ್ರೆ, ಕೆಲವು ದೇಶಗಳಲ್ಲಿ ಅದರಲ್ಲೂ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ಕರಿತೀವಿ, ಅಲ್ಲಿ ಗವರ್ಮೆಂಟ್ ಇಂದ ಅಷ್ಟೊಂದು ಅಗ್ರಿಕಲ್ಚರ್ಗೆ ಇಂಪ್ರೂವ್ಮೆಂಟ್ ಮಾಡೋಕೆ ಸಪೋರ್ಟ್ ಇರಲ್ಲ. ಅವಾಗ ನಮ್ಮ ಸಂಸ್ಥೆ ಏನ್ ಮಾಡ್ತಾರೆ ಅಂದ್ರೆ, ಮೇನ್ಲಿ ಪ್ರಪಂಚದಲ್ಲಿರೋ ಈ ಶ್ರೀಮಂತ ರಾಷ್ಟ್ರಗಳೇನಿದಾವೆ, G20 ಅಂತ ಕರಿತೀವಿ, G7 ಅಂತ ಕರಿತೀವಿ, ಎಲ್ಲ ಕಂಟ್ರೀಸನ್ನು ಸ್ವಲ್ಪ ಸ್ವಲ್ಪ ದುಡ್ಡನ್ನ ಒಟ್ಟಿಗೆ ಹಾಕಿ ಅದನ್ನ ಎಲ್ಲೆಲ್ಲಿ ಅಗ್ರಿಕಲ್ಚರ್ ಹಿಂದುಳಿದಿದೆ ಅಲ್ಲಿ ಇಂಟರ್ನ್ಯಾಷನಲ್ ಸ್ಟಾಫ್ಗಳಿರ್ತಾರೆ ಅಥವಾ ಒಂದು ಆರ್ಗನೈಸೇಷನ್ ಮೂಲಕ ಸ್ಟಾಫ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಂದು ಅಲ್ಲಿ ಯಾವ ರೀತಿ ಇಂಪ್ರೂವ್ ಮಾಡಬೇಕು ಈ ಒಂದು ಉದ್ದೇಶದಿಂದ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಆಫ್ರಿಕಾದಲ್ಲಿ ಈಗ ನಾವು ಅಲ್ಲಿ ವರ್ಕ್ ಮಾಡ್ತಾ ಈಸ್ಟ್ ಆಫ್ರಿಕಾದಲ್ಲಿ, ಇಲ್ಲಿ ಗವರ್ಮೆಂಟು ಅಷ್ಟೊಂದು ಸಪೋರ್ಟ್ ಕೊಡಲ್ಲ ರೈತರಿಗೆ. ಲೈಕ್ ಭಾರತದಲ್ಲಿ ಏನೇನು ಸಬ್ಸಿಡಿ ಸಿಗುತ್ತೆ, ಸ್ಕೀಮ್ ಸಿಗುತ್ತವೆ, ಆ ಥರ ಏನು ಇಲ್ಲ. ಇದರಿಂದ ಏನಾಗುತ್ತೆ, ಫಾರ್ಮರ್ಸ್ಗೆ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳು ಸಿಗಲ್ಲ. ಈಗ ಮೆಕ್ಕೆಜೋಳ ಅಂದರೆ, ಮೆಕ್ಕೆಜೋಳದಲ್ಲಿ ಕೆಲವರು ನೀರಾವರಿಯಲ್ಲಿ ಬೆಳೀತಾರೆ, ಕೆಲವರು ಕೃಷಿಯಲ್ಲಿ ಬೆಳೀತಾರೆ, ಕೆಲವರು ಏನೂ ಇನ್ಪುಟ್ ಹಾಕಲ್ಲ ಹಂಗೆ ಬೆಳೀತಾರೆ, ಸಣ್ಣ ಹಿಡುವಳಿದಾರ ಇರ್ತಾರೆ. ಇವ್ರಿಗೆಲ್ಲ ಬೇಕಾದಂಥ ಬೇರೆ ಬೇರೆ ಥರದ ಪ್ರಾಡಕ್ಟ್ ಸಿಗಲ್ಲ. ಅದರಿಂದ ನಾವೇನು ಮಾಡ್ತೀವಿ, ಫಸ್ಟು ಅಲ್ಲಿನ ಹವಾಮಾನ ಮತ್ತು ಅವಶ್ಯಕತೆ ಏನಿದೆ ಅದ್ರ ಅರ್ಥ ಮಾಡ್ಕೊಂಡು ಅದ್ರ ಮೂಲಕ ಆ ಒಂದು ರೀಜನ್ಗೆ ಯಾವ ತರದ ಪ್ರಾಡಕ್ಟ್ ಬೇಕು ಆ ತರ ಮೆಕ್ಕೆಜೋಳದ ವೆರೈಟಿಗಳನ್ನ ಹೈಬ್ರಿಡ್ಗಳನ್ನ ಡೆವಲಪ್ ಮಾಡ್ತೀವಿ. ಡೆವಲಪ್ ಮಾಡಿಬಿಟ್ಟು ಅಲ್ಲಿ ನ್ಯಾಷನಲ್ ಸಿಸ್ಟಮ್ ಇರುತ್ತಲ್ಲ, ICAR ಇದೆಯಲ್ಲ, ಅದೇ ತರ ಅವ್ರ ಸಿಸ್ಟಮ್ಗೆ ಅಥವಾ ಪ್ರೈವೇಟ್ ಕಂಪನೀಸ್ಗಳಿಗೆ ಫ್ರೀಯಾಗಿ ಈ ಪ್ರಾಡಕ್ಟ್ ನ ಕೊಟ್ಟು ಇದನ್ನ ಸ್ಕೇಲ್ ಅಪ್ ಮಾಡ್ರಿ ಅಂದ್ರೆ ಲಾರ್ಜ್ ಸ್ಕೇಲ್ ಮಲ್ಟಿಪ್ಲೈ ಮಾಡಿ ಫಾರ್ಮರ್ಸ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ರಿ ವಿತ್ ದ ಮಿನಿಮಮ್ ಪ್ರೈಸ್. ಇದು ನಮ್ಮ ಮೇನ್ ಆಬ್ಜೆಕ್ಟಿವ್. ತಾವು PhD ಅಲ್ಲಿ ಈ ತಳಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಓದಿದ್ರ ಏನು? ಹೌದು, ಪಿ ಎಚ್ ಡಿ ನಾವು ಮಾಡಿದ್ದು ಚಿಕ್ಪಿ ಕಡಲೆಕಾಳು ಇದ್ರ ಮೇಲೆ. ಅಲ್ಲಿ ಮುಖ್ಯವಾಗಿ ಮಾಡಿದ್ದು ಈ ಮಾಡರ್ನ್ ಟೂಲ್ಸ್ ಏನಿದೆ, ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ ಅಥವಾ ವಿ ಕಾಲ್ ಇಟ್ ಅಸ್ ಮಾಲಿಕ್ಯುಲರ್ ಮಾರ್ಕರ್ಸ್. ಈ ಮಾಲಿಕ್ಯುಲರ್ ಮಾರ್ಕರ್ನ ಯಾವ ರೀತಿ ಯೂಸ್ ಮಾಡ್ಬೋದು ನಾವು, ಯಾಕೆಂದ್ರೆ ಈ ಬೆಳೆ ತಳಿಗಳು ಡೆವಲಪ್ ಮಾಡೋದು 100 ವರ್ಷದಿಂದ ಸಿಸ್ಟಮ್ಯಾಟಿಕ್ಲಿ ನಡ್ಕೊಂಡು ಬರ್ತಾ ಇದೆ. ಹಂಗೇನೆ ಇದನ್ನ ಇಂಪ್ರೂವ್ ಮಾಡೋದಕ್ಕೆ ಪ್ರತಿ ಸಲ ಈ ಸಂಶೋಧನಾ ಇದರಲ್ಲಿ ಬೇರೆ ಬೇರೆ ದಾರಿನ ಹುಡುಕ್ತಾ ಇರ್ತೀವಿ. ಅದೇ ತರ ಈ ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ ಅಥವಾ ಮಾಲಿಕ್ಯುಲರ್ ಮಾರ್ಕರ್ ಬೇಸ್ಡ್ ಇಂಪ್ರೂವ್ಮೆಂಟ್ ಅಂತೀವಿ. ಈ ಡಿ ಎನ್ ಎ ಬೇಸ್ಡ್ ಮಾರ್ಕರ್ಸ್ ಯಾವ ರೀತಿ ಯೂಸ್ ಮಾಡೋದು ಅದನ್ನ ಪಿ ಎಚ್ ಡಿ ನಲ್ಲಿ ಮಾಡಿದ್ದು. ಎಸ್ಪೆಷಲಿ ನೋಡಿದ್ರೆ ಕಡಲೆಕಾಳಲ್ಲಿ ಟ್ವಿನ್ ಪಾಡ್ ಅಂತ ಬರ್ತದೆ, ಅಂದ್ರೆ ಕೆಲವು ಪ್ಲಾಂಟ್ಗಳು ಮಾತ್ರ ಎರಡೆರಡು ಪಾಡ್ ಒಂದೇ ಕಡೆ ಇರ್ತವೆ, ಎರಡೆರಡು ಕಾಯಿ ಒಂದೇ ಕಡೆ ಬರ್ತವೆ. ಆದ್ರೆ ಒಂದು ಡಿ ಎನ್ ಎ ಮಾರ್ಕರ್ಸ್ ನ ಪಿ ಎಚ್ ಡಿ ಸ್ಟಡಿಯಲ್ಲಿ ಐಡೆಂಟಿಫೈ ಮಾಡುದು, ಅಂದ್ರೆ ಈವನ್ ಗಿಡ ಹಾಕೋದ್ಕಿಂತ ಮೊದ್ಲೇನೆ ಅದ್ರ ಡಿ ಎನ್ ಎ ನೋಡ್ಬಿಟ್ಟು ಹೇಳ್ಬೋದು ಈ ಗಿಡ ಎರಡು ಕಾಳುಗಳು ಕೊಡಂತ ಟ್ರೇಟ್ ಇದೆಯಾ ಇಲ್ವಾ ಅಂತ. ಅದ್ರ ಮೂಲಕ ಅವನ್ನ ಫಾರ್ಮರ್ಸ್ ಹೇಳ್ಬೋದು ಇಲ್ಲಿ ಇದನ್ನ ತಗೋಬಹುದು, ಇದರಿಂದ ಸ್ವಲ್ಪ ಈಲ್ಡ್ ಇಂಪ್ರೂವ್ ಆಗುತ್ತೆ ಅಂತ. ಮತ್ತೆ ಇನ್ನೊಂದು ಫ್ಯೂಸೇರಿಯಂ ಡಿಸೀಸ್ ಬಗ್ಗೆನೂ ಮಾಡಿದ್ದು, ಒಂದು ಅರ್ಥ ಆಗುತ್ತೆ ಏನಂದ್ರೆ ಯಾವ ತರದ ಕಾಯಿಲೆ ಇದು, ಅಂದ್ರೆ ಬಹಳ ಜೀನ್ಸ್ ಕಂಟ್ರೋಲ್ ಆಗಿದೆಯಾ ಅಥವಾ 1-2 ಜೀನ್ಸ್ ಕಂಟ್ರೋಲ್ ಆಗಿದೆಯಾ, ಅದ್ರ ಮೇಲೆ ಯಾವ ತರ ಕಂಟ್ರೋಲ್ ಪ್ರಾಕ್ಟೀಸಸ್ಗೆ ಇದು ಕೊಡ್ಬೋದು. ಈಗ 1-2 ಜೀನ್ಸ್ ಆಗಿದ್ರೆ ಅದಕ್ಕೆ ಲಿಂಕ್ ಆಗಿರೋ ಮಾರ್ಕರ್ನ ಐಡೆಂಟಿಫೈ ಮಾಡ್ಬೋದು, ಆಮೇಲೆ ಆ ಮಾರ್ಕರ್ನ ಈವನ್ ಬೆಳೆಯೋದ್ ಬೇಕಾಗಿಲ್ಲ, ಅದಕ್ಕಿಂತ ಮೊದ್ಲೇನೆ ಗೊತ್ತಾಗ್ಬೋದು ಈ ಕಾಳು ಈ ರೋಗಕ್ಕೆ ರೆಸಿಸ್ಟೆನ್ಸ್ ಇದೆಯಾ ಇಲ್ವಾ ಅಂತ ಹೇಳ್ಬೋದು. ಅಷ್ಟೊಂದು ತಂತ್ರಜ್ಞಾನ ಮುಂದುವರೆದಿದೆ, ಅದನ್ನ ಮಾಡ್ಬೋದು. ಕೀನ್ಯದಲ್ಲಿ ಮೆಕ್ಕೆಜೋಳ ಮತ್ತು ಗೋಧಿಯನ್ನ ಬೆಳೀತಾರಲ್ವ ಅಲ್ಲಿ ರೈತರು? ಹೌದು, ಮೆಕ್ಕೆಜೋಳ ಬಹಳ ಬೆಳೀತಾರೆ, ಗೋಧಿ ಸ್ವಲ್ಪ ಬೆಳೀತಾರೆ, ಮತ್ತಿತರೆ ಆಹಾರ ಧಾನ್ಯಗಳು ಅಲ್ಲಿ ಅಲ್ಲಿ ಇನ್ನು ಹಣ್ಣು ಬೆಳೆ ಎಲ್ಲ ಬೆಳೀತಾರೆ. ಮೆಕ್ಕೆಜೋಳಕ್ಕಿಂತ ಮೊದಲು ಜಾಸ್ತಿ ಜೋಳ ಬೆಳೀತಾರೆ, ರಾಗಿ ಬೆಳೀತಾರೆ, ಮತ್ತೆ ಮಿಲೆಟ್ಸ್ ಎಲ್ಲಾನು ಬೆಳೀತಾರೆ. ಆದ್ರೆ ಮೆಕ್ಕೆಜೋಳ ಅವ್ರದ್ದು ನಮ್ಗೆ ರಾಗಿ ಇದ್ದಂಗೆ ಅವ್ರಿಗೆ ಮುಖ್ಯ ಬೆಳೆ. ರಾಗಿನ ನಾವಿಲ್ಲಿ ಮುದ್ದೆ ಅಂಬಲಿ ರೊಟ್ಟಿಗೆ ಬಳಸ್ಕೊಳ್ತೀವಲ್ಲ, ದೋಸೆಗೂ ಹಾಕೊಳ್ತೀವಲ್ಲ, ಅಲ್ಲಿ ಮೆಕ್ಕೆಜೋಳವನ್ನು ಯಾವ್ದಕ್ಕೆ ಉಪಯೋಗಿಸ್ಕೊಳ್ತಾರೆ, ಹೇಗೆ ಬಳಸ್ತಾರೆ? ಮೆಕ್ಕೆಜೋಳನ ಅವರು ಉಗಾಲಿ ಅಂತಾರೆ, ಅದು ನಮ್ ರಾಗಿ ಮುದ್ದೆ ತರ ಅವರನ್ನು ಮುದ್ದೆ ಮಾಡ್ತಾರೆ. ಅದನ್ನ ಅದಕ್ಕೆ ಉಪ್ಪು ಸ್ಪೈಸ್ ಏನು ಹಾಕಿರಲ್ಲ, ಅದನ್ನ ಉಗಾಲಿ ಅಂತ ಮಾಡ್ತಾರೆ. ಅದು ಅವ್ರದ್ದು ಡೈಲಿ ಫುಡ್, ಜೊತೆಗೆ ಸ್ವಲ್ಪ ಗ್ರೀನ್ ಸೊಪ್ಪು ಇರುತ್ತೆ, ಅದೇ ಯಾವಾಗ್ಲೂ ಅವರು ಊಟ ಮಾಡೋದು. ಜೊತೆಗೆ ಸ್ವಲ್ಪ ರಿಚ್ ಇದ್ದಾರೆ ಅಂದ್ರೆ ಅಫೋರ್ಡಬಿಲಿಟಿ ಇದ್ರೆ ಅವರು ಮಾಂಸನ ಜೊತೆಗೆ ತಿಂತಾರೆ, ಒಂದು ರೀತಿ ಸ್ಟೇಪಲ್ ಡೈಲಿ ಫುಡ್. ಅವ್ರು ಅಕ್ಕಿ ಬಳಕೆ ಹೇಗಿದೆ ನೋಡ್ರೆ ಅಲ್ಲೆಲ್ಲ? ಅಕ್ಕಿ ಅಷ್ಟೊಂದು ತಿನ್ನಲ್ಲ, ಸ್ವಲ್ಪ ಬೆಳೀತಾರೆ, ಒಂದ್ ರೀತಿ ಸ್ಟಿಕ್ಕಿ ಟೈಪ್ ರೈಸ್ ಅದು ಅವ್ರು ಬೆಳೆಯೋದು. ಕೀನ್ಯಾದಲ್ಲಿ ಕಡಿಮೆ ಬೆಳೆಯೋದು, ಅದನ್ನ ಮುಯಾ ರೈಸ್ ಅಂತ ಕರೀತಾರೆ, MWEA. ಸ್ವಲ್ಪನೇ ಬೆಳೆಯೋದು. ಅದೇ ನೀರಾವರಿಯಲ್ಲಿ ಬೆಳೀತಾರೆ ಅಥವಾ ಖುಷ್ಕಿ ಆಶ್ರಯದಲ್ಲಿ ಬರಬತ್ತ ಅಂತ ಅನ್ಕೊಂಡು ಬೆಳೀತಾರಲ್ಲ ಹಾಗೆ? ಇಲ್ಲ ಇಲ್ಲ, ನೀರಾವರಿಯಲ್ಲೇ ಬೆಳೀತಾರೆ. ಕೀನ್ಯಾದ ಒಂದು ವಾತಾವರಣ, ಹವಾಗುಣ ಅಥವಾ ಅಲ್ಲಿಯ ಪರಿಸರ ಈ ತರದ ಸಂಗತಿಗಳನ್ನ ನಮ್ಮ ಶ್ರೋತೃಗಳಿಗೆ ಹೇಳ್ಬೋದಾ? ನಾವು ಯಾವಾಗ್ಲೂ ಅನ್ಕೋತೀವಿ ಕೀನ್ಯಾ ಅಥವಾ ಆಫ್ರಿಕಾ ಅಂದ್ರೆ ತುಂಬಾ ಬಿಸಿ ಇರೋ ಜಾಗ ಅಂತ, ಆಕ್ಚುಲಿ ಅದು ತಪ್ಪು. ಅದ್ರಲ್ಲಿ ಕೀನ್ಯಾಗೆ ಬಂದ್ರೆ 50% ಆಫ್ ದಿ ಕೀನ್ಯಾ ಏನಿದೆ ಪೂರ್ವ ಭಾಗದ ಕೀನ್ಯಾ, ಇದು ತುಂಬಾ ಹಾಟ್ ಅಂಡ್ ಡ್ರೈ ಇದೆ. ಆದ್ರೆ ಇನ್ನ 50% ಕೀನ್ಯಾ ಏನಿದೆ ಇದು ಒಂಥರ ಎತ್ತರದ ನಾಡು ಅಂತೀವಿ, ಹೈಲ್ಯಾಂಡ್ಸ್ ಅಂದ್ರೆ ಆಲ್ಮೋಸ್ಟ್ 1,000 meters ಅಬೌವ್ ಸೀ ಲೆವೆಲ್ ಇರುತ್ತೆ. ಇದು ತುಂಬಾ ಕೂಲು ಇರುತ್ತೆ ಮತ್ತೆ ಬಹಳ ಅಗ್ರಿಕಲ್ಚರ್ಗೆ ಉಪಯುಕ್ತವಾಗೂ ಇದೆ. ಅದರಿಂದ ಇಲ್ಲಿ ಹಾರ್ಟಿಕಲ್ಚರ್ ಕ್ರಾಪ್ಸ್, ಟೀ ಪ್ಲಾಂಟೇಶನ್ ಬಹಳ ಬೆಳೀತಾರೆ, ಮತ್ತೆ ಫ್ಲೋರಿಕಲ್ಚರ್ ತುಂಬಾ ಅಡ್ವಾನ್ಸ್ ಆಗಿದೆ, ಮತ್ತೆ ಎಲ್ಲ ವೆಜಿಟೇಬಲ್ಸ್ ನಾವು ಏನ್ ಬೆಳಿತೀವಿ ಭಾರತದಲ್ಲಿ ಎಲ್ಲ ಪ್ರತಿ ಒಂದು ತರಕಾರಿ ಬೆಳೆನೂ ಬೆಳೀತಾರೆ ಈಗ. ಹೌದು, ಅವರು ಸ್ವಲ್ಪ ಫುಡ್ ಪ್ರಿಫರೆನ್ಸ್ ಕಡಿಮೆ ತಿನ್ನೋದು, ಆದ್ರೆ ಎಕ್ಸ್ಪೋರ್ಟ್ ಮಾಡೋದಿಕ್ ಬಹಳ ಬೆಳೀತಾರೆ ಇವನ್ನ. ನಮ್ಮಲ್ಲೆಲ್ಲ ನಾವು ದಿನಕ್ಕೆ 3 ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಅಥವಾ ಸಾಯಂಕಾಲ ತಿಂಡಿ ಊಟ ಅಂತ ಮಾಡ್ತೀವಲ್ಲ, ಅಲ್ಲೆಲ್ಲ ಹೇಗೆ ಜನ? ಸೇಮ್ ಇರುತ್ತೆ, ಅದೇ ತರನೇ. ಹೌದು, ಬೆಳಗ್ಗೆ ತಿಂಡಿಗೆ ಈಚೀಚೆಗೆ ಬ್ರೆಡ್ ನ ಪ್ರಿಫರ್ ಮಾಡ್ತಾರೆ, ತಿಂಡಿ ಬ್ರೆಡ್ ಆಮ್ಲೆಟ್ ಅಥವಾ ಬ್ರೆಡ್ ಬಟರ್ ಆತರ ಸ್ವಲ್ಪ ಯುರೋಪಿಯನ್ ಅಥವಾ ಅಮೆರಿಕನ್ ಇನ್ಫ್ಲೂಯೆನ್ಸ್ ಇದೆ ಆ ಒಂದ್ ಇದರಿಂದ ಬ್ರೆಡ್ ನ ಪ್ರಿಫರ್ ಮಾಡ್ತಾರೆ. ಅದಕ್ಕೋಸ್ಕರ ವೀಟ್ ಜಾಸ್ತಿ ಬೆಳೀತಾರೆ, ಮತ್ತೆ ವೀಟ್ ಬಹಳ ಇಂಪೋರ್ಟ್ ಕೂಡ ಮಾಡ್ಕೋತಾರೆ. ಭೂ ಹಿಡುವಳಿ ಹೇಗಿದೆ ಅಲ್ಲೆಲ್ಲ ರೈತರದು? ಇಲ್ಲಿ ಓವರ್ಆಲ್ ನೋಡಿದ್ರೆ 2 ತರದ ರೈತರು ಕಾಣಿಸ್ತಾರೆ. ಒಂದು ತುಂಬಾ ದೊಡ್ಡ ರೈತರು, ಒಬ್ಬೊಬ್ಬರ ಹತ್ರ 10,000-20,000 ಹೆಕ್ಟೇರ್ ಜಾಗ ಇದೆ, ಅವರು ಎಲ್ಲ ಹೈಟೆಕ್ ಅಗ್ರಿಕಲ್ಚರ್ ಮಾಡ್ತಾರೆ, ಅವ್ರು ಏನ್ ಬೆಳೀತಾರೆ ಎಲ್ಲ ಎಕ್ಸ್ಪೋರ್ಟ್ ಆಗುತ್ತೆ. ಹೋಗಿ ವಿಸಿಟ್ ಮಾಡಿದ್ರೆ ತುಂಬಾ ಹೈಟೆಕ್, ಏನು ಪಾಶ್ಚಾತ್ಯ ದೇಶಗಳಲ್ಲಿ ನೋಡ್ತೀವಿ ಅಮೆರಿಕಾ ಆಗ್ಲಿ ಯುರೋಪ್ ಆಗ್ಲಿ ಅಷ್ಟೇ ಗುಣಮಟ್ಟದ ಟೆಕ್ನಾಲಜಿ ಯೂಸ್ ಮಾಡಿ ಬೆಳೀತಾರೆ. ಅದೇ ಇನ್ನೊಂದು ಕಾಂಟ್ರಾಸ್ಟ್ ಏನಾಗುತ್ತೆ ಅಂದ್ರೆ ಇನ್ನು ಉಳಿದ ರೈತರೆಲ್ಲ ಸಣ್ಣ ಹಿಡುವಳಿದಾರರು, ಅರ್ಧ ಎಕರೆ ಒಂದು ಎಕರೆ ಜಮೀನು ಅಷ್ಟು ಇರೋದಂತಾರು. ಇಲ್ಲಿ ಬಹಳ ಕಷ್ಟ ಐತೆ, ಯಾಕೆಂದ್ರೆ ಮೊದಲೇ ಹೇಳಿದಾಗೆ ಗೌರ್ಮೆಂಟ್ ಕಡೆಯಿಂದ ಅಷ್ಟೊಂದು ಸಪೋರ್ಟ್ ಸಿಗಲ್ಲ. ಆದ್ರೆ ಇವರು ಭೂಮಿನ ರೆಡಿ ಮಾಡಿ ಮಾಡಬೇಕು, ಇನ್ಪುಟ್ ಎಲ್ಲ ತುಂಬಾ ಕಡಿಮೆ ಆಗ್ತಾರೆ. ಸುಮ್ನೆ ಜಾಸ್ತಿ ಮೆಕ್ಕೆಜೋಳ ಹಾಕ್ಬಿಡೋದು, ಏನು ಇನ್ಪುಟ್ ಇರಲ್ಲ, ಎಷ್ಟು ಆದಾಯ ಬರುತ್ತೆ ಅಷ್ಟರಲ್ಲೇ ಊಟ ಮಾಡೋದು. ಕಿನ್ನದಲ್ಲಿ ಇನ್ನೊಂದು ನೋಡಿದ್ರೆ ಏನ್ ಬೇಸಿಕ್ ಫುಡ್ ಇದೆ, ಹಾಲು ಅಥವಾ ಇನ್ನು ಮೆಕ್ಕೆಜೋಳದ್ದು ಪೌಡರ್ದು ಖರ್ಚು ಕಡಿಮೆ ಅಂದ್ರೂ 150-200 ರೂಪಾಯಿ ಇರುತ್ತೆ. ಅಂದ್ರೆ ಆಲ್ಮೋಸ್ಟ್ 100 ರೂಪಾಯಿ ಕೆಳಗೆ ಏನು ಸಿಕ್ಕಲ್ಲ. ಈ ರೀತಿ ಪರಿಸ್ಥಿತಿ ಇದೆ. ಅದರಿಂದ ಸಣ್ಣ ಹಿಡುವಳಿದಾರ ರೈತರು ಏನಿದ್ದಾರೆ ಅವ್ರು ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ಬೇಕಾಗತ್ತೆ. ಅದೇ ನಮ್ಮ ವರ್ಕ್ ಎಲ್ಲ ಜಾಸ್ತಿ ನಾವು ಫೋಕಸ್ ಮಾಡ್ತಿರದೆ ಈ ಸಣ್ಣ ಹಿಡುವಳಿದಾರ ರೈತರಿಗೆ ಯಾವ ರೀತಿ ಪ್ರಾಡಕ್ಟ್ ಕೊಟ್ರೆ ಇವರು ಹೆಚ್ಚಿನ ಪ್ರಮಾಣದಲ್ಲಿ ಈ ಬೆಳೆ ಬೆಳೆದು ಇದರಿಂದ ಸ್ವಲ್ಪ ಅವರು ದಿನನಿತ್ಯ ಊಟಕ್ಕೂ ಆಗ್ಬೇಕು, ಸ್ವಲ್ಪ ಮಾರಾಟ ಮಾಡಿ ಸ್ವಲ್ಪ ದುಡ್ಡನ್ನು ಕೈಗೆ ಸಿಗ್ಬೇಕು, ಆ ರೀತಿ ಆಗುತ್ತೆ. ಅದರಿಂದ ಅದನ್ನ ಫೋಕಸ್ ಮಾಡ್ತಾ ಇದೀವಿ ನಾವು. ಮಳೆ ಎಲ್ಲ ಹೇಗೆ ಅಲ್ಲಿ? ಕೀನ್ಯಾದ್ದು 4 ಸೀಸನ್ ಇದಾವೆ. ಹಿಂಗೆ ಅಂದ್ರೆ ಈಗ ನವೆಂಬರ್ ಟು ಮಾರ್ಚ್ ಇದು ಅಪೋಸಿಟ್, ನಮ್ಗೆ ಇಲ್ಲಿ ಚಳಿಗಾಲ ಅಲ್ಲಿ ಬೇಸಿಗೆ. ಸದರ್ನ್ ಹೆಮಿಸ್ಫಿಯರ್ ಬರುತ್ತೆ ಮೋಸ್ಟ್ ಆಫ್ ದ ಕೀನ್ಯ. ಮತ್ತೆ ಏಪ್ರಿಲ್ ಮೇ ಜೂನ್ ಇದು ಮೇನ್ ರೈನಿ ಸೀಸನ್, ಮತ್ತೆ ಜುಲೈ ಆಗಸ್ಟ್ ತುಂಬಾ ಕೋಲ್ಡ್ ಇರುತ್ತೆ, ಆಲ್ಮೋಸ್ಟ್ 4-5 ಡಿಗ್ರಿ ಎಲ್ಲ ಹೋಗುತ್ತೆ. ದಟ್ ಈಸ್ ಆಫ್ರಿಕಾ ಇನ್ ಈಕ್ವೆಟಾರ್ ಅಲ್ಲಿ ಇರೋದು. ಸಮಭಾಜಕ ವೃತ್ತದಲ್ಲಿ ಇದ್ರು ಅಷ್ಟು ಕೋಲ್ಡ್ ಹೋಗುತ್ತೆ, ಯಾಕೆಂದ್ರೆ ಇದು ತುಂಬಾ ಹೈ ಆಲ್ಟಿಟ್ಯೂಡ್ ಅಲ್ಲಿ ಇರೋದ್ರಿಂದ ಸಿ ಲೆವೆಲ್ ಇಂದ ಆಲ್ಮೋಸ್ಟ್ 1,500 ಮೀಟರ್ ಅಬೌವ್ ಸಿ ಲೆವೆಲ್ ಇರುತ್ತೆ. ಆಮೇಲೆ ಅಕ್ಟೋಬರ್ ನವೆಂಬರ್ ಮತ್ತೆ ಒನ್ ಮೋರ್ ರೈನಿ ಸೀಸನ್ ಬರುತ್ತೆ, ಇದು ಶಾರ್ಟ್ ರೈನ್ ಸೀಸನ್ ಅಂತ. ಹಂಗಾಗಿ ಈ 4 ಸೀಸನ್ ಬರ್ತವೆ. ರೈನಿ ಸೀಸನ್ ಎರಡಿದೆ, ಒಂದು ರೀತಿಯ ಅಡ್ವಾಂಟೇಜ್ ಅನ್ಸುತ್ತೆ. ಆದ್ರೆ ಪ್ರಾಬ್ಲಮ್ ಅಂದ್ರೆ ನಮ್ಮಲ್ಲಿ ಮಾನ್ಸೂನ್ ಏನ್ ಬರುತ್ತೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಬರುತ್ತೆ. ಅರೇಬಿಯನ್ ಸೀಯಿಂದ ಸ್ಟಾರ್ಟ್ ಆಗಿ ಗಾಳಿ ಅದೇ ರೀತಿ ಅಪ್ ಟು ನಾರ್ತ್ ಇಂಡಿಯಾಗೆ ಹೋಗಿ ಮತ್ತೆ ವಾಪಸ್ ಬರೋದು. ಇಲ್ಲಿ ಆ ತರ ಇಲ್ಲ, ಒಂದು ರೀತಿ ಶಾರ್ಟ್ ಟೈಮ್ಗೆ ಜಾಸ್ತಿ ಮಳೆ ಬಂದ್ಬಿಡುತ್ತೆ, ಇಲ್ಲದ್ರೆ ಮಳೆ ಬರಲ್ಲ. ಒಂದು ರೀತಿ ಅನ್ಪ್ರಿಡಿಕ್ಟಬಲ್ ಇದೆ. ಆದ್ರಿಂದ ಈ ಜಾಗದಲ್ಲಿ ಡ್ರೌಟ್ ಒಂದು ರೀತಿ ಕಾಮನ್, ಅಥವಾ ಎವ್ರಿ ಆಲ್ಟರ್ನೇಟಿವ್ ಇಯರ್ಸ್ ಪರ್ಯಾಯ ವರ್ಷಕ್ಕೆ ಒಂದೊಂದ್ಸಲ ಡ್ರೌಟ್ ಕಾಣಿಸ್ತಾನೆ ಇರ್ತದೆ. ಅದರಿಂದ ಬಹಳ ಸಲ ರೈತರು ಈ ಸಣ್ಣ ಹಿಡುವಳಿದಾರ ಏನಿದ್ದಾರೆ ಹಾಕಿದ್ದು ಏನು ಬರದೇ ಇಲ್ಲ ವಾಪಸ್. ಈ ದೊಡ್ಡವರೆಲ್ಲ ಹೇಗೆ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ? ಕೊಳವೆ ಬಾವಿ ಅಥವಾ ಕೆರೆಗಳು ಅಥವಾ ಜಲಾಶಯಗಳ ನೀರು ಈ ತರ? ಕೊಳವೆ ಬಾವಿ ಬಹಳ ಇದಾವೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ ನಮ್ ಜಮೀನ್ ಇದ್ರೆ ನಾವು ಕೊಳವೆ ಬಾವಿ ಹಾಕ್ಬಿಡ್ತೀವಿ. ಇಲ್ಲಿ ಎಲ್ಲ ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಏಜೆನ್ಸಿ ಅಂತ ಇರುತ್ತೆ, ಅದು ಪರ್ಮಿಷನ್ ಕೊಟ್ರೆ ಮಾತ್ರ ಬೋರ್ವೆಲ್ ಹಾಕ್ಸ್ಬೋದು. ಇಲ್ದೋದ್ರೆ ಕೊಳವೆ ಬಾವಿ ಅಷ್ಟು ಈಸಿಯಾಗಿ ಹಾಕ್ಸಕ್ಕಾಗಲ್ಲ. ನಮ್ದೇ ಜಮೀನು ಆದರೂ ಕೂಡ ಗವರ್ಮೆಂಟ್ ಮಾನಿಟರ್ ಮಾಡ್ತಿರುತ್ತೆ. ಮತ್ತೆ ಇನ್ನೊಂದು ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ. ಒಂದ್ ಕೊಳವೆ ಬಾವಿ ಹಾಕ್ಬೇಕು ಅಂದ್ರೆ ಆಲ್ಮೋಸ್ಟ್ ಒಂದು $5,000 ಹಿಂಗ್ ಜಾಸ್ತಿ ಆಗುತ್ತೆ. ಅದರಿಂದ ತುಂಬಾ ಕಾಸ್ಟ್ಲಿ. ಅದರಿಂದ ಬಹಳ ಜನ ಅದನ್ನ ಹಾಕ್ಬೇಕು ಅನ್ನೋ ಆಪ್ಷನ್ ಅನ್ನು ಕೂಡ ಉಪಯೋಗಿಸೋದಿಲ್ಲ. ಅಲ್ಲೆಲ್ಲ ಪ್ರಾಣಿ ಸಂಪತ್ತು ಹೇಗಿದೆ ಮಂಜೇಗೌಡರು? ಕೀನ್ಯ ಪ್ರಾಣಿ ಸಂಪತ್ತಿಗೆ ತುಂಬಾ ಹೆಸರುವಾಸಿ. ಅವರ ಇನ್ಕಮ್ ಜಾಸ್ತಿ ಬರದೆ ಈ ಪ್ರವಾಸೋದ್ಯಮದಿಂದ, ಸಫಾರಿ ಇದಕ್ಕೆ ತುಂಬಾ ಫೇಮಸ್. ಮೊದಲು ಅಮೆರಿಕ ಅಥವಾ ಯುರೋಪ್ ಇಂದ ಬಹಳ ಜನ ಬರ್ತಿದ್ರು, ಇತ್ತೀಚೆಗೆ ಇಂಡಿಯಾದಿಂದ ಚೈನಾದಿಂದ ಬಹಳ ಜನ ಬರ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಒಂದ್ ರೀತಿ ನ್ಯಾಚುರಲ್ ಆಗಿ ಪ್ರಾಣಿಗಳನ್ನ ಅವರು ಅದ್ರ ಮನೆಯಲ್ಲೇ ಹೋಗಿ ನೋಡುವಂತದ್ದು ತುಂಬಾ ಚೆನ್ನಾಗಿ ನಡೀತಾ ಇದೆ. ಮತ್ತೆ ಮಸಾಯಿ ಮಾರ ಅಂತ ಒಂದು ವರ್ಲ್ಡ್ ನೋನ್ ನ್ಯಾಷನಲ್ ಪಾರ್ಕ್ ಇದೆ, ತುಂಬಾ ದೊಡ್ಡದಿದೆ. ತುಂಬಾ ದೊಡ್ಡದಿದೆ ಅಂದ್ರೆ ಆಲ್ಮೋಸ್ಟ್ ನಮ್ಮ ಅರ್ಧ ಕರ್ನಾಟಕದಷ್ಟಿದೆ. ಬಹಳ ಜನ ಇಂಟ್ರೆಸ್ಟ್ ಆಗಿ ಬರ್ತಾರೆ ನೋಡೋದಿಕ್ಕೆ. ಗುಂಪು ಗುಂಪಲ್ಲಿ ಸಿಂಹಗಳಿಂದ ಹಿಡಿದು ವೈಲ್ಡ್ ಬೀಸ್ಟ್ ವರ್ಗೂ ತರ ತರದ ಅನಿಮಲ್ಗಳು ನೋಡಬಹುದು. ಅರಣ್ಯಗಳು ಹೇಗಿದಾವೆ? ಎವರ್ ಗ್ರೀನ್ ಫಾರೆಸ್ಟ್ ಅಂತೀವಲ್ಲ, ಈ ಆಫ್ರಿಕಾದ ಜಿಯೋಗ್ರಫಿ ನೋಡಿದ್ರೆ ಈಸ್ಟ್ ಆಫ್ರಿಕಾ ಮತ್ತೆ ಹೋಲ್ ಆಫ್ರಿಕಾ ಇದನ್ನ ಸೆಪರೇಟ್ ಮಾಡೋದು ಗ್ರೇಟ್ ರಿಫ್ಟ್ ವ್ಯಾಲಿ ಅಂತ ಬರುತ್ತೆ. ಈ ಗ್ರೇಟ್ ರಿಫ್ಟ್ ವ್ಯಾಲಿ ಇಂದ ಈಸ್ಟ್ಗಿರೋದು ಇಲ್ಲೆಲ್ಲ ಡ್ರೈ ಇರುತ್ತೆ ಜಾಸ್ತಿ. ಜನರಲಿ ನಾವೇನನ್ಕೋತೀವಿ ಎಲ್ಲೆಲ್ಲಿ ಸಮಭಾಜಕ ವೃತ್ತ ಹೋಗುತ್ತೆ ಅಲ್ಲೆಲ್ಲ ಗ್ರೀನ್ ಫಾರೆಸ್ಟ್ ಇರುತ್ತೆ. ಆದರೆ ಇಂಟ್ರೆಸ್ಟಿಂಗ್ ನೇಚರ್ ಏನಂದ್ರೆ ಗ್ರೇಟ್ ರಿಫ್ಟ್ ವ್ಯಾಲಿ ಪೂರ್ವ ಭಾಗಕ್ಕೆ ಎಲ್ಲ ಡ್ರೈ ಮತ್ತೆ ಹುಲ್ಲುಗಾವಲ್ ಟೈಪ್. ಅದೇ ಆ ಕಡೆ ಪಶ್ಚಿಮ ಭಾಗಕ್ಕೆ ಉಗಾಂಡಾ ವಿಕ್ಟೋರಿಯಾ ಸ್ಟಾರ್ಟ್ ಆಗುತ್ತೆ, ಅಲ್ಲೆಲ್ಲ ತುಂಬಾ ಗ್ರೀನ್ ಮತ್ತೆ ದೊಡ್ಡ ದೊಡ್ಡ ಮರಗಳು ತುಂಬಾ ಹಸಿರು ಮರ ಆ ತರ ಇರುತ್ತೆ. ಅದು ರಿಯಲ್ ಸಮಭಾಜಕ ವೃತ್ತದ ಅರೌಂಡ್ ಕಾಣಿಸುತ್ತೆ ಆ ತರ ಇರುತ್ತೆ. ಆದ್ರೆ ಕೀನ್ಯಾದಲ್ಲಿ ಆ ತರ ಇರಲ್ಲ, ಎಲ್ಲ ಫಾರೆಸ್ಟ್ ಮೋಸ್ಟ್ ಆಫ್ ದ ಮೀನ್ಸ್ ಹುಲ್ಲುಗಾವಲ್ ಟೈಪ್. ಪಶ್ಚಿಮದ ಕೀನ್ಯಾ ಮಾತ್ರ ಫಾರೆಸ್ಟ್ ಇದೆ. ಅಲ್ಲೆಲ್ಲ ಎಂತೆಂತ ಪ್ರಾಣಿಗಳಿದಾವೆ ಮುಖ್ಯವಾಗಿ? ಸಿಂಹಗಳು ಮತ್ತೆ ವೈಲ್ಡರ್ ಬೀಸ್ಟ್ ಅಂತಾರೆ, ಆಫ್ರಿಕಾದಲ್ಲಿ ಮಾತ್ರ ಕಾಣಿಸ್ತೇವೆ, ಬೇರೆ ಎಲ್ಲ ಸಿಗಲ್ಲ. ವೈಲ್ಡರ್ ಬೀಸ್ಟ್ ಅದು ಒಂದೊಂದು ಟೈಮಲ್ಲಿ ಬಂದ್ರೆ ಆಲ್ಮೋಸ್ಟ್ ಲಕ್ಷ ಲಕ್ಷ ಇರ್ತಾವ ಒಂದೊಂದು ಕಡೆ ಮಸಾಯಿ ಮಾರಕ್ಕೆ ಬಂದ್ರೆ. ವೈಲ್ಡರ್ ಬೀಸ್ಟ್ ಅಂತ ಒಂದ್ ರೀತಿ ಅನಿಮಲ್, ಬಟ್ ಅದು ವೆಜಿಟೇರಿಯನ್ ಅಂದ್ರೆ ಹುಲ್ ತಿನ್ನೋ ಅಂತ ಮನುಷ್ಯರಿಗೆ ಕೊಡಲ್ವಾ? ಇಲ್ಲ ಇಲ್ಲ, ಜಿಂಕೆ ತರ ದೊಡ್ಡ ಟೈಪ್ ಇರುತ್ತೆ. ಇವುಗಳದ್ದು ಇನ್ನೊಂದು ವಿಶೇಷತೆ ಏನಂದ್ರೆ, ಕೀನ್ಯಾ ಇದೆ ಮತ್ತೆ ಟಾಂಜಾನಿಯಾ ಇದೆ, ಇವೆರಡನ್ನು ಸಪರೇಟ್ ಮಾಡೋ ಬಾರ್ಡರ್ಗೆ ಒಂದು ರಿವರ್ ಇದೆ, ಇದು ಮಾರಾ ರಿವರ್ ಅಂತಾರೆ. ಮತ್ತೆ ಈ ಮಳೆಗಾಲ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮಾರ್ಚ್ ಏಪ್ರಿಲ್ ಮೇ, ಅವಾಗ ಈ ಕೀನ್ಯಾದ ಕಡೆ ಇರುವ ನ್ಯಾಷನಲ್ ಪಾರ್ಕ್ ಮಸಾಯ್ ಮಾರ ಗ್ರೀನ್ ಇರುತ್ತೆ. ಎಲ್ಲ ಪ್ರತಿ ಪ್ರಾಣಿಗಳು ಟಾಂಜಾನಿಯಾದಿಂದ ಈ ಕಡೆಗೆ ಬರ್ತವೆ ಒಳ್ಳೆ ದಾಟಿ. ಇದನ್ನ ನೋಡೋದಿಕ್ಕೇನೆ ಸಾವಿರಾರು ಜನ ಬರ್ತಾರೆ, ಯಾಕೆಂದ್ರೆ ಹೊಳೆ ದಾಟಬೇಕು ಅಂದ್ರೆ ಮಾರಾ ರಿವರ್ ಅಲ್ಲಿ ಮೊಸಳೆಗಳು ಬಹಳ ಇರ್ತವೆ, ಅವನು ಕಾಯ್ತಿರ್ತವೆ ಫುಡ್ಗೋಸ್ಕರನೇ. ಮತ್ತೆ ಈ ವೈಲ್ಡರ್ ಬೀಸ್ಟ್ ಈ ಕುರಿಗಳು ಹೆಂಗೆ ಒಂದು ನುಗ್ಗಿದ್ರೆ ನೀರ್ಗೆ ಎಲ್ಲ ಒಂದರಿಂದ ನುಗ್ಗಿಬಿಡ್ತವೆ, ಅದೇ ತರ ನುಗ್ಗುತ್ತವೆ. ಅದೊಂದು ರೋಮಾಂಚಕ ಸಂದರ್ಭ, ಬಹಳ ಜನ ಬರ್ತಾರೆ ಆವಾಗ ಇಲ್ಲಿಗೆ ಬರ್ತಾರೆ. ಇಲ್ಲಿ ರೈನಿ ಸೀಸನ್ ಎಲ್ಲ ಮುಗ್ದು ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್ಗೆ ಮತ್ತೆ ವಾಪಸ್ ಟಾಂಜಾನಿಯಾ ಕಡೆ ಮಳೆ ಆಗುತ್ತೆ, ಎಲ್ಲ ಮತ್ತೆ ವಾಪಸ್ ಹೋಗ್ತವೆ, ಅವಾಗ್ಲೂ ಬರ್ತಾರೆ. ಇದನ್ನ ವರ್ಲ್ಡ್ ಫೇಮಸ್ ಅನಿಮಲ್ ಮೈಗ್ರೇಷನ್ ಅಂತಾರೆ. ಅವಾಗ ಈ ವೈಲ್ಡರ್ ಬೀಸ್ಟ್ ಝೀಬ್ರಾ ಬಹಳ ಮೂವ್ ಆಗ್ತಿರ್ತವೆ, ಲಕ್ಷ ಲಕ್ಷ ನೋಡಬಹುದು. ರೈತರು ಹಸುಗಳನ್ನ, ಎತ್ತುಗಳನ್ನ, ಎಮ್ಮೆಗಳನ್ನ, ಕುರಿ ಆಡುಗಳನ್ನ ಅಥವಾ ಮೇಕೆಗಳನ್ನ ಇಲ್ಲವೇ ಕೋಳಿಗಳನ್ನ ಸಾಕೊಳ್ತಾರೆ? ಈ ಪಶ್ಚಿಮ ಕೀನೆ ಏನ್ ಹೇಳ್ದು ಸ್ವಲ್ಪ ಡ್ರೈ ಇದೆಯಲ್ಲ, ಇಲ್ಲೆಲ್ಲ ಆಡುಗಳು ಜಾಸ್ತಿ, ಆಡುಗಳನ್ನ 100-200,000 ಗಟ್ಟಲೆ ಸಾಕ್ತಾರೆ. ಮಧ್ಯ ಕೀನ್ಯ ಮತ್ತೆ ಪಶ್ಚಿಮ ಕೀನ್ಯ ಅಂತ ಏನಿದೆ ವಿಕ್ಟೋರಿಯಾ, ಇದೆಲ್ಲ ತುಂಬಾ ಗ್ರೀನ್ ಇರುತ್ತೆ. ಇಲ್ಲಿ ಅಲ್ಲಿಗೆ ಹಸು ಬಹಳ ಸಾಕ್ತಾರೆ. ಮತ್ತೆ ಇಲ್ಲಿ ಕುರಿಗಳು ಟೆಂಪರೇಟ್ ಇದ್ರಲ್ಲಿ ಬೆಳೀತಾವಲ್ಲ, ಆತರ ಸ್ವಲ್ಪ ದಪ್ಪ ಕೂದಲು ಬೆಳೆಯುತ್ತೆ, ಆತರ ಕುರಿಗಳು ಜಾಸ್ತಿ ಇರ್ತವೆ. ಮತ್ತೆ ದನಗಳು ಜಾಸ್ತಿ. ಎಮ್ಮೆಗಳು ಇಲ್ಲಿ ಜನಕ್ಕೆ ಗೊತ್ತೇ ಇಲ್ಲ, ನಾವು ಎಮ್ಮೆ ಹಾಲು ಇಲ್ಲಿ ಉಪಯೋಗಿಸ್ತೀವಲ್ಲ, ಅಲ್ಲಿ ಏನಿದ್ರು ಉರಿ ಕಾಡೆಮ್ಮೆಗಳು ಮಾತ್ರ ಇದಾವೆ, ಡೊಮೆಸ್ಟಿಕ್ ಎಮ್ಮೆಗಳು ಇಲ್ಲ ಅಲ್ಲಿ. ಕೀನ್ಯ ದೇಶದ ಒಟ್ಟು ವಿಸ್ತೀರ್ಣ ಜನಸಂಖ್ಯೆ ಇದನ್ನ ಗಮನಿಸಿದ್ರೆ ಏನಂತೀರಿ? ಜನಸಂಖ್ಯೆ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಷ್ಟಿದೆ, 5.1 crore ಅಷ್ಟಿದೆ. ಆದರೆ ಜಾಗ ಕರ್ನಾಟಕಕ್ಕಿಂತ 2 times ಅದರಿಂದ ಜಾಗ ಬಹಳ ಇದೆ. ಈವನ್ ಅಗ್ರಿಕಲ್ಚರ್ಗೆ ಬಹಳ ಪೊಟೆನ್ಷಿಯಲ್ ಇದೆ, ಆದರೆ ಅದೇ ಗವರ್ಮೆಂಟ್ ಕಡೆಯಿಂದ ಮೋಟಿವೇಟ್ ಮಾಡಕ್ ಸಪೋರ್ಟ್ ಮಾಡೋದಕ್ಕೆ ಏನಿಲ್ಲ, ಆದ್ರಿಂದ ಜಾಗ ಖಾಲಿ ಇದೆ. ಯಾವಾಗ ಬಂದ್ರೆ ಎಷ್ಟೋ ಜಾಗ ಸುಮ್ಮನೆ ಖಾಲಿ ಇರುತ್ತೆ. ಒಂದ್ ರೀತಿ ಪ್ರಾಣಿಗಳು ಒಳ್ಳೇದಾಗಿದೆ, ಜನ ಜಾಸ್ತಿ ಇದಾಗಿಲ್ಲ, ಅಲ್ಲೆಲ್ಲ ಪ್ರಾಣಿಗಳು ಒಂದು ನ್ಯಾಷನಲ್ ಪಾರ್ಕ್ ಅಂತ ಮಾಡಿದ್ದಾರೆ. ನ್ಯಾಷನಲ್ ಪಾರ್ಕ್ಗಳು ಎಲ್ಲ ಹಿಂಗೆ ಬೌಂಡ್ರಿ ಇಲ್ಲ, ತುಂಬಾ ಓಪನ್. ನಾವಿರುವ ಸಿಟಿ ಅದು ನೈರೋಬಿ, ಇದ್ರ ಸ್ಪೆಷಾಲಿಟಿ ಅಂದ್ರೆ ನ್ಯಾಷನಲ್ ಪಾರ್ಕ್ ಒಂದ್ ಕಡೆ ಇದೆ, ಅದ್ರ ಪಕ್ಕನೆ ಸಿಟಿ ಇದೆ. ಇವನ್ ತುಂಬಾ ಹತ್ರಕ್ಕೆ ಬರ್ತವೆ ಅನಿಮಲ್ಸ್. ಅಲ್ಲಿ ಈಗ ವನ್ಯ ಪ್ರಾಣಿಗಳ ಸಂರಕ್ಷಣೆ ಸಂಬಂಧಪಟ್ಟಂತೆ ಕಾನೂನುಗಳು ಅಥವಾ ಇನ್ನು ಬೇರೆ ಬೇರೆ ವಿಚಾರಗಳ ಬಗ್ಗೆ ತಾವು ಏನು ಗಮನಿಸಿದಿರಿ? ಇಲ್ಲಿ ಜನರನ್ನ ಒಂದು ಅಪ್ರಿಷಿಯೇಟ್ ಏನ್ ಮಾಡ್ಬೇಕು ಅಂದ್ರೆ, ಯಾವುದೇ ಒಂದು ರೂಲ್ಸ್ ಬರ್ಲಿ ಗವರ್ಮೆಂಟ್ ಗೌರವಿಸ್ತಾರೆ, ಅದನ್ನ ಫಾಲೋ ಮಾಡ್ತಾರೆ. ಟ್ರಾಫಿಕ್ ರೂಲ್ಸ್ ಇಂದ ಹಿಡಿದು ಪ್ರಾಣಿ ಸಂರಕ್ಷಣೆದಾಗ್ಲಿ ಎಲ್ಲಾನು ಫಾಲೋ ಮಾಡ್ತಾರೆ. ಮತ್ತೆ ಇನ್ನೊಂದು ವಿಶೇಷತೆ ಅಂದ್ರೆ, ಒಂದು ಸ್ಕೀಮ್ ಹೆಂಗ್ ಮಾಡಿದ್ದಾರೆ ಅಂದ್ರೆ, ಈ ನ್ಯಾಷನಲ್ ಪಾರ್ಕ್ ಹತ್ರನೇ ವಾಸ ಮಾಡೋದಂತ ಒಂದು ಟ್ರೈಬ್ಸ್ ಇರ್ತವೆ, ಅವ್ರನ್ನ ಅಲ್ಲಿಂದ ಜಾಗ ಖಾಲಿ ಮಾಡಿಸ್ಲಿಲ್ಲ, ಅವ್ರನ್ನ ಅಲ್ಲೇ ಇಟ್ಕೊಂಡು ಇಷ್ಟು ವರ್ಷ ಅವರು ಹೆಂಗೆ ಪ್ರಾಣಿಗಳ ಜೊತೆ ಒಬ್ರಿಗೊಬ್ರು ಒಟ್ಟಿಗೆ ಇದ್ರು, ಇದನ್ನ ಒಂದ್ ರೀತಿ ಕಮ್ಯುನಿಟಿ ಇಂಪ್ರೂವ್ಮೆಂಟ್ ಅಂತ. ಅವರು ಪ್ರಾಣಿಗಳಿಗೆ ಡಿಸ್ಟರ್ಬ್ ಮಾಡಲ್ಲ, ಆ ರೀತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು, ಮತ್ತೆ ಅವ್ರು ಅಲ್ಲೇ ಇರಬೇಕು, ಪ್ರಾಣಿಗಳಿಗೂ ಹೆಲ್ಪ್ ಮಾಡಬೇಕು, ಪ್ರವಾಸೋದ್ಯಮಕ್ಕೂ ಹೆಲ್ಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ, ಈಗ ಮಸಾಯಿ ಅಂತ ಒಂದು ಟ್ರೈಬ್ ಇದೆ, ಇವರು ದನಗಳನ್ನ 1,000 ಗಟ್ಟಲೆ ಸಾಕ್ತಾರೆ. ಮತ್ತೆ ಇವ್ರಿಗೆ ಒಂದು ಬಾರ್ಡರ್ ಅಂತಿಲ್ಲ, ಒಂದ್ ಕಡೆ ಇನ್ನೊಂದ್ ಕಡೆ ಮೂವ್ ಆಗ್ತಾ ಇರ್ತಾರೆ, ಇದೆಲ್ಲ ಮಸಾಯಿ ಜಾಗ ಅಂತಾನೆ ಅನ್ಕೋತಾರೆ ಅವರು. ಈ ಒಂದು ಬಿಗ್ ನ್ಯಾಷನಲ್ ಪಾರ್ಕ್ ನಾನು ಏನ್ ಹೇಳ್ದೆ ತುಂಬಾ ಪ್ರಾಣಿಗಳಿಗೆ ಫೇಮಸ್ ಮಸಾಯಿ ಮಾರ, ಇಲ್ಲಿ ಈ ಜನಗಳು ಎಷ್ಟೊಂದು ದನ ಕರುಗಳು ಇರ್ತಾವಲ್ಲ, ಹಗಲೊತ್ತು ಅವುಗಳನ್ನ ಮೇಸ ಕರ್ಕೊಂಡು ಹೋಗಲ್ಲ, ಕೊಟ್ಟಿಗೆಲೆ ಕೂಡ ಹಾಕಿರ್ತಾರೆ, ರಾತ್ರಿ ಹೊತ್ತು ಮಾತ್ರ ಮೇಸ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಡೇ ಟೈಮ್ ಅಲ್ಲಿ ಪ್ರಾಣಿಗಳಿಗೆ ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ, ಇಲ್ಲದ ಹೋದ್ರೆ ಅವ್ರನ್ನ ಎಲ್ಲರನ್ನು ಗವರ್ಮೆಂಟ್ ಇಲ್ಲಿ ಇರಂಗೆ ಇಲ್ಲ ಯಾರು ಅಂತ ಕಳಿಸ್ಬಿಡ್ಬೋದು. ಕೋ ಎಕ್ಸಿಸ್ಟ್ ಇಬ್ರು ಇರ್ಬೇಕು, ಒಬ್ರಿಗೊಬ್ರು ಹಾನಿ ಮಾಡಬಾರ್ದು. ಮತ್ತೆ ಮಸಾಯಿ ಜನಗಳು ಮೊದ್ಲಿಂದ ಸಿಂಹಗಳಾಗ್ಲಿ, ನಾವೇನು ಕ್ರೂರ ಪ್ರಾಣಿಗಳು ಅಂತ ಅಂತೀವಿ, ಆದ್ರೆ ಅವರು ಅದನ್ನ ಕಲ್ತಿದ್ದಾರೆ ಅವ್ರ ಜೊತೆ ಹೆಂಗಿರ್ಬೇಕು ಅಂತ. ಪ್ರಾಣಿಗಳು ಅವ್ರನ್ನ ಅರ್ಥ ಮಾಡ್ಕೋತವೆ, ಅವರು ಪ್ರಾಣಿಗಳನ್ನ ಅರ್ಥ ಮಾಡ್ತಾರೆ. ಅಲ್ಲಿ ವನ್ಯ ಪ್ರಾಣಿಗಳ ಮತ್ತು ಮನುಷ್ಯರ ಮಧ್ಯದಲ್ಲಿ ಘರ್ಷಣೆಗಳು ಅನಾಹುತಗಳು ಆಗುದಿಲ್ಲ ಅನ್ನೋ ತರ ನಿಮ್ಮ ಮಾತುಗಳನ್ನ ನಾವು ಅರ್ಥ ಮಾಡ್ಕೋಬಹುದಾ? 100% ಆಗಲ್ಲ ಅಂತ ಎಲ್ಲ ಒಂದೊಂದು ಆಗ್ತವೆ. ಕೆಲವು ಅನಿಮಲ್ ಏನಿದೆ ನೀರಾನೆ ಏನಂತೀವಿ ಹಿಪ್ಪೋಪೋಟಮಸ್, ಇದು ತುಂಬಾ ಏನು ಶೈ ಟೈಪ್ ಆಫ್ ಅನಿಮಲ್. ಅಲ್ಲಿ ಸಿಂಹಗಳಿಗಿಂತ ಜನ ಎದುರೋದೇ ನೀರಾನೆಗಳಿಗೆ, ಅವು ಮಾತ್ರ ಡೇಂಜರ್. ಈವನ್ ಸಿಂಹಗಳ ಜೊತೆ ಇರ್ತಾರೆ, ಸಫಾರಿ ಕರ್ಕೊಂಡೋಗ್ತಾರಲ್ಲ ಸಿಂಹಗಳಲ್ಲಿ 10-20 ಹಂಗೇನೆ ಮಲಗಿರ್ತವೆ ಒಂದೊಂದು ಫ್ಯಾಮಿಲಿ. ಅವ್ರು ಏನು ಮಾಡಲ್ಲ ಮನುಷ್ಯ, ಹೇಳಿರ್ತಾರೆ ಗಾಡಿಯಿಂದ ಕೇಳಿಕಿಳಿಯಂಗಿಲ್ಲ ಅಷ್ಟೇ. ಆದ್ರೆ ಈ ಮಸಾಯಿ ಜನಗಳು ಅಲ್ಲೇ ನಡ್ಕೊಂಡು ಓಡಾಡ್ತಿರ್ತಾರೆ, ಅದು ಅವ್ರಿಗೆ ಒಂದ್ ರೀತಿ ನಿತ್ಯ ಸಾಮಾನ್ಯ ದೃಷ್ಟಿ. ಒಂದ್ ರೀತಿಯಲ್ಲಿ ವನ್ಯ ಪ್ರಾಣಿಗಳು ಮನುಷ್ಯರ ಜೊತೆಗೆ ಬಾಳ್ವೆ ಮಾಡ್ತದವೆ. ಹೌದೌದು. ಮತ್ತೆ ತಾವು ಹೇಳಿದಂಗೆ ಅಲ್ಲಿ ಇರೋರು ಬಹಳಷ್ಟು ಜನ ಗುಡ್ಡಗಾಡು ಜನರು ಅಥವಾ ಅಲ್ಲೇ ಹುಟ್ಟಿ ಬೆಳೆದವರು, ಪರಿಸರದಲ್ಲೇ ಜೀವನ ಮಾಡೋರು ಈ ತರ ಅಲ್ವಾ? ಇಲ್ಲಿ ನಮ್ಮದೇನು ಒಂದೊಂದು ಜಾತಿ ಅಂತ ಹೇಳ್ತೀವಿ, ಅಲ್ಲಿ ಟ್ರೈಬ್ಸ್ ಅಂತಾರೆ. ಕೀನ್ಯಾದಲ್ಲಿ ಒಂದು 44 ಟ್ರೈಬ್ಸ್ ಇದ್ದಾರೆ. ಒಂದೊಂದು ಟ್ರೈಬ್ಸ್ ಅವ್ರದೇ ಆದ ಸಂಸ್ಕೃತಿ, ಅವ್ರದೇ ಆದ ಗರಿಷ್ಠವಾಗಿ ಬುಡಕಟ್ಟು ಜನಾಂಗದನೇ ಇದ್ದಾರೆ. ಹೌದೌದು. ಅವ್ರದೇ ಸಂಗೀತ, ಅವ್ರದೇ ಒಂದು ಇದಿದೆ. ಈಗ ಸೊಸೈಟಿ ಇಂಪ್ರೂವ್ ಆದಾಗ ಎಲ್ಲವೂ ಸಿಟಿಗೆ ಮೂವ್ ಆಗ್ತಾ ಇದ್ದಾಗ, ಮೊದಲು ಚುನಾವಣೆ ಟೈಮಲ್ಲಿ ಬುಡಕಟ್ಟು ಜನಾಂಗದ ಮಧ್ಯೆ ಸ್ವಲ್ಪ ಗಲಾಟೆ ಆಗ್ತಿದ್ವು, ಆದ್ರೆ ಈಗ ಅದುವರೆಗೂ ಸಾಮಾನ್ಯ ಆಗಿದೆ. ಪ್ರತಿ 4-5 ವರ್ಷಕ್ಕೆ ಚುನಾವಣೆ ಬರುತ್ತೆ, ಓಟ್ ಚಲಾಯಿಸಬೇಕು. ಆದ್ರಿಂದ ಡೆಮೋಕ್ರಸಿ ತುಂಬಾ ಶಾಂತವಾಗಿ ನಡೀತಾ ಇದೆ. ವಿಶಾಲವಾದ ಭೂಪ್ರದೇಶ ಇದೆ, ಮತ್ತೆ ದಟ್ಟ ಅಡವಿಗಳು ಇಲ್ಲದೆ ಇದ್ರು, ಕಾಡು ಇಲ್ಲದಿದ್ರು ಹುಲ್ಲುಗಾವಲು ಕುರುಚಲು ಕಾಡು ಬಹಳ ಇದೆ. ವಿಭಿನ್ನವಾದ ವನ್ಯ ಪ್ರಾಣಿಗಳು ಇದಾವೆ. ಹೌದೌದು. ಹುಲಿ ಒಂದ್ ಬಿಟ್ಟು ಎಲ್ಲಾ ತರದ ಕಾಡು ಪ್ರಾಣಿಗಳು ಸಿಗ್ತವೆ. ಆನೆಗಳು ಇದಾವೆ. ಆನೆಗಳು ಇಂಡಿಯಾದಲ್ಲಿ ಏನ್ ನೋಡ್ತೀವಿ ಅದ್ರ 2 ಸೈಜ್ ಇರುತ್ತೆ, ತುಂಬಾ ದೊಡ್ಡ ದೊಡ್ಡವು. ಒಂದು ನಮಗೆ ಫ್ರೀ ಎಜುಕೇಶನ್ ಆ ತರ ಕೊಟ್ಟಿಲ್ಲ, ಕಷ್ಟ ಐತೆ. ಹೈಸ್ಕೂಲ್ ವರ್ಗು ಮಕ್ಕಳು ಓದ್ತಾರೆ, ಹೈಸ್ಕೂಲ್ ಆದ್ಮೇಲೆ ತುಂಬಾ ದುಬಾರಿ ಆಗ್ಬಿಡುತ್ತೆ. ನಾವು ಬಹಳ ಸಲ ಓದಕ್ ನಾರ್ದೆ ಬಿಡ್ತಾರೆ ಸ್ಕೂಲ್ ಅನ್ನ, ಅಲ್ಲಿ ಫೀಸ್ ಜಾಸ್ತಿ ಅಂತ ಹೇಳಿ ಓದಕ್ ಹೋಗಲ್ಲ. ಅದು ತುಂಬಾ ಬೇಸರದ ಸಂಗತಿ. ಆದ್ರೆ ಅದು ತುಂಬಾ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಪಿ ಯು ಸಿ ಆದ್ಮೇಲೆ ಬಹಳ ಜನ ಡ್ರಾಪ್ ಔಟ್ ಆಗ್ತಾರೆ, ಬರೀ ಓದೋದಿಕ್ಕೆ ಅಷ್ಟು ಫೀಸ್ ಕಟ್ಟಕ್ ಆಗಲ್ಲ ಅಂತ. ಬುಡಕಟ್ಟು ಸಮುದಾಯದ ಬಗ್ಗೆ ಹೇಳ್ತಾ ಇದ್ರೆ, 45 ಬುಡಕಟ್ಟು ಸಮುದಾಯದವರು ಇದಾರೆ ಅಂತ. ಈ ಕಡೆ ಏಷ್ಯಾ ಮೂಲದವ್ರನ್ನ 45ನೇ ಪಟ್ಟಿ ಬಿಟ್ಟು 46ನೇ ಬುಡಕಟ್ಟು ಜನಾಂಗ ಅಥವಾ ಬೇರೆ ಪಂಗಡ ಅಥವಾ ಜನಾಂಗ ಅಂತ ಗುರುತಿಸಿದ್ದಾರೆ. ಹೌದು. ಅಲ್ಲಿ ಒಟ್ಟು ಅಫಿಷಿಯಲಿ 45 ಪಂಗಡಗಳು ಮಾಡಿದ್ದಾರೆ. 46ನೇದನ್ನ ಇಂಡಿಯಾ, ಪಾಕಿಸ್ತಾನ, ಬಾಂಗ್ಲಾದೇಶದಿಂದ ಹೋಗಿ ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಅವ್ರನ್ನೆಲ್ಲಾರನ್ನು ಸೇರಿಸಿ ಮೂ ಹಿಂಡಿ ಅಂತ ಕರೀತಾರೆ. ಅಂದ್ರೆ ಎಂ ಹಿಂದಿ, ಅವ್ರೆಲ್ಲರೂ ಹಿಂದಿ ಮಾತಾಡೋರು ಅನ್ನೋ ರೀತಿ ಮೂ ಹಿಂಡಿ ಒಂದು ಟ್ರೈಬ್ ಹಾಕ್ಬಿಟ್ಟಿದ್ದಾರೆ ಕೀನ್ಯನ್ ಇಂಡಿಯನ್ಸ್. ಅದು ಒಂದು ಆಶ್ಚರ್ಯಕರ. ಮತ್ತೆ ಅಷ್ಟು ಜನ ಇದ್ದೀವಿ ಅಂತ, 1.5 ಲಕ್ಷಕ್ಕಿಂತ ಜಾಸ್ತಿ ಭಾರತೀಯರು ಕೀನ್ಯಾದಲ್ಲಿದ್ದಾರೆ. ಕೇಳಿಗರೆ, ಇದುವರೆಗೆ ಡಾಕ್ಟರ್ ಎಸ್ ಜೆ ಮಂಜೇಗೌಡರ ಜೊತೆಗೆ ನಾವು ನಡೆಸಿದ ಸಂದರ್ಶನವನ್ನು ಆಲಿಸಿಕೊಂಡ್ರಿ. ಮೂಲತಃ ಹಾಸನ ಜಿಲ್ಲೆಯ ಚಂದ್ರಪಟ್ಟಣ ತಾಲೂಕಿನವರಾಗಿ ಉನ್ನತ ವ್ಯಾಸಂಗದ ಬಳಿಕ ಕೀನ್ಯಾ ದೇಶದಲ್ಲಿ ಈಗ ಕಾರ್ಯನಿಮಿತ್ತ ಅಲ್ಲಿ ಸಂಶೋಧನಾ ಜವಾಬ್ದಾರಿಯನ್ನು ಹೊತ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಇವರ ಮತ್ತಷ್ಟು ವಿವರಗಳನ್ನು ನಾಳಿನ ಸಂಜೆ ಕಿಸಾನ್ ವಾಣಿಯಲ್ಲಿ ಪ್ರಸಾರ ಮಾಡ್ತಿದ್ದೀವಿ. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಇದೆಯೇ? ಗಾಢವರ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ. ತಲೆ ಸುತ್ತು, ಜ್ವರ, ಹಳದಿ ಬಣ್ಣದ ಮೂತ್ರ, ಹಸಿವಾಗದಿರುವುದು, ತೂಕ ಇಳಿಕೆ, ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಹೆಪಟೈಟಿಸ್ ರೋಗದ ಲಕ್ಷಣಗಳು. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಮದ್ಯಪಾನ, ಡ್ರಗ್ಸ್ನಂತಹ ದುಶ್ಚಟಗಳಿಗೆ ಬಲಿಯಾದವರು ಹೆಪಟೈಟಿಸ್ ರೋಗಕ್ಕೆ ಬಹುಬೇಗ ಬಲಿಯಾಗುತ್ತಾರೆ. ಜೋಪಾನ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶವಿನ್ಯಾಸ ಮಾಡುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಮಗು ಹುಟ್ಟಿದ 24 ಗಂಟೆಯೊಳಗೆ ಹೆಪಟೈಟಿಸ್ ಲಸಿಕೆಯನ್ನು ಕಡ್ಡಾಯವಾಗಿ ನೀಡಬೇಕು. ಹೆಪಟೈಟಿಸ್ ರೋಗ ಪತ್ತೆ, ಪರೀಕ್ಷೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030 ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಬಲ್ಲಮೌಟಿ ಬೊಟ್ಟೋಳಂಡ ಬಾಬಿ ಸುಬ್ರಹ್ಮಣ್ಯ ಇಂಡಪೊಣ್ಣು ಚೋಂದಮ್ಮ ಗಂಗೆ ತಾಮನೆ ಕಲ್ಮಾಡಂಡ ತಂಡ ಉಳೋತ್ತೊಂದನೇ ಬೈತ್ಲಿ ಇಂದು ಪೊಲಕ 10 ಮರಣಪಟ್ಟಿತು. ಬೊಟ್ಟೋಳಂಡ ಚೋಂದಮ್ಮ ಗಂಗೆ ಅಂಡ ಆಕಿರಿ ಕಾರ್ಯ ನಾಳೆ ಕಾನ್ವೆಂಟ್ ಸ್ಕೂಲ್ರ ಪಕ್ಕ ಉಳ್ಳ ಮನೆಯಲ್ಲಿ ಬೆಚ್ಚಿತು. 11 ಕೊಡವ ಸಮಾಜ ಕ್ಯಾಕೊಳತು ದಪನ ಕಾರ್ಯ ನಡಪ. ಸುಂಟಿಕೊಪ್ಪ ಅಂದಗೋವೆ ಗ್ರಾಮ ಹತ್ರ ಮೊಳ್ಳೆರ ಬಿದ್ದಪ್ಪ ಇಂಡಪೊಣ್ಣು ಡಾಟಿ ಅಂಗ ಇಂದು ಪೊಲಾಕ ಮರಣಪಟ್ಟಿತು. ಉಳುವತೊಟ್ಟು ಬೈತ್ರ ಮೊಳ್ಳೆರ ಡಾಟಿ ತಾಮನೆ ಬ್ಯಾರರ ಆಕಿರಿ ಕಾರ್ಯ ನಾಳೆ ಬೇರರ ಒಕ್ಕ ತೂಟಂಗಳತ್ತು ಮಜ್ಜನ 1.5 ಮೀದ ನಡಪ. ಕಾಲೂರು ಗ್ರಾಮ ಹತ್ರ ಚಾಮೆರ ಈರಪ್ಪಂಡ ಪುಣ್ಣು ಕಾಂತಿ ಇಂದು ಬೈಟ ಪಕ್ಕ ಮರಣಪಟ್ಟಿತು. 60 ಬೈತ್ರ ಚಾಮೆರ ಕಾಂತಿ ತಾಮನೆ ದೊಡ್ಡ ಪುಲಿಕೋಟು ಮುಕ್ಕಾಟಿರ ಆಕಿರಿ ಕಾರ್ಬಾರು ನಾಳೆ ಮಜ್ಜನ ಇಂಡ ಸ್ವಂತ ಮನೆಯಲ್ಲಿ ನಡಪ ಅಂದು ಒಕ್ಕಕರ ಅರಿಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ ಪ್ರಾಯೋಜಕರು ಗೌಡರ ಯುವ ಸೇವಾ ಸಂಘ ಸುಳ್ಯ ಇವರಿಂದ ಪ್ರವರ್ತಿಸಲ್ಪಟ್ಟ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಬೆಳ್ಳಿ ಹಬ್ಬದ ಹೊಸ್ತಿನಲ್ಲಿದ್ದು ತನ್ನ ಗ್ರಾಹಕರಿಗೆ ಆಕರ್ಷಕ ಬಡ್ಡಿದರದಲ್ಲಿ ಠೇವಣಿಗಳ ಸ್ವೀಕಾರ, ಸರಳ ವಿಧಾನದಲ್ಲಿ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿದರದಲ್ಲಿ ಆಭರಣ ಈಡಿನ ಸಾಲ, ತ್ವರಿತ ವಾಹನ ಸಾಲ, ಇಎಂಐ ಸಾಲ ಸೌಲಭ್ಯವಿದೆ. ಸಾಲದ ಕಂತುಗಳನ್ನು ವಾಯಿದೆಗೆ ಸರಿಯಾಗಿ ಪಾವತಿ ಮಾಡುವವರಿಗೆ ಶೇಕಡ 0.5% ಬಡ್ಡಿ ರಿಯಾಯಿತಿ ನೀಡಲಾಗುವುದು. ಕರ್ನಾಟಕ ರಾಜ್ಯದ ಅತ್ಯುತ್ತಮ ಸಹಕಾರ ಸಂಘ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ 19 ಶಾಖೆಗಳನ್ನು ಹೊಂದಿದ್ದು ಕೊಡಗಿನಲ್ಲಿ ಮಡಿಕೇರಿ, ಕುಶಾಲನಗರ, ನಾಪೋಕ್ಲು, ಸೋಮವಾರಪೇಟೆಯಲ್ಲಿ ಶಾಖೆಗಳು ಇದೆ. ಸುದ್ದಿ ಜೊಂಪೆ ಓದ್ತಾ ಇರೋ ಕಾನಡ್ಕ ಡೀನ ದೇವಯ್ಯ. ಜೊಂಪೆ ಮುಖ್ಯಾಂಶಗಳು. ಫೆಬ್ರವರಿ 7 ಮತ್ತು 8 ಜಿಲ್ಲಾ ಮಟ್ಟದ ವ್ಯಾಪಾರ ಮೇಳ. ನಗರಸಭೆ ಆಯವ್ಯಯ ಸಿದ್ಧತೆ. ಫೆಬ್ರವರಿ 6 ಪೂರ್ವಭಾವಿ ಸಭೆ. ಜೊಂಪಿನ ವಿವರ. ಸಂಜೀವಿನಿ ಕೆಎಸ್ಆರ್ಪಿಎಸ್ ಸಂಸ್ಥೆನ ವತಿಯಿಂದ ಅನುಷ್ಠಾನ ಆಗುತ್ತಿರುವ ಎನ್ಆರ್ಎಲ್ಎಂ ಯೋಜನೆಯಡಿ ಗ್ರಾಮೀಣ ಮಹಿಳೆಯರ ಸಾಮಾಜಿಕ ಮತ್ತು ಆರ್ಥಿಕ ಬಲವರ್ಧನೆಗಾಗಿ ಸಂಜೀವಿನಿ ಸ್ವಸಹಾಯ ಸಂಘಗಳ ಮಹಿಳಾ ಉದ್ಯಮಿಗ ತಯಾರಿಸುವ ಉತ್ಪನ್ನಗಳ ಮಾರಾಟ ಮಾಡುವ ಸಲುವಾಗಿ ಕೊಡಗು ಜಿಲ್ಲಾ ಪಂಚಾಯಿತಿ ವತಿಯಿಂದ ಜಿಲ್ಲಾ ಮಟ್ಟದ ವ್ಯಾಪಾರ ಮೇಳ ಫೆಬ್ರವರಿ 7 ಮತ್ತು 8 ಮಡಿಕೇರಿನ ಗಾಂಧಿ ಮೈದಾನದಲ್ಲಿ ನಡೆದಿದೆ. ವ್ಯಾಪಾರ ಮೇಳಲ್ಲಿ ಸಂಜೀವಿನಿ ಸ್ವಸಹಾಯ ಸಂಘಗಳ ಮಹಿಳಾ ಉದ್ಯಮಗ ತಯಾರಿಸುವ ಉತ್ಪನ್ನಗಳ ಮಾರಾಟಕ್ಕೆ ಪ್ರೋತ್ಸಾಹಿಸಿಕಾಗಿ ಈ ಕಾರ್ಯಕ್ರಮ ಆಯೋಜನೆಯಾಗಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂಗೆ ಕೊಡಗು ಜಿಲ್ಲಾ ಪಂಚಾಯತ್ ಸಿಇಒ ಡಾ ಎಸ್ ಆಕಾಶ್ ಕೇಳಿಕೊಂಡಳು. 2023-24 ಸಾಲಿನಲ್ಲಿ ಮಡಿಕೇರಿ ನಗರಸಭೆ ಆಯವ್ಯಯ ತಯಾರಿಸುವ ಸಂಬಂಧ ಆದಾಯ ಮತ್ತು ಅಭಿವೃದ್ಧಿ ಬಗ್ಗೆ ಸರಿಯಾದ ಸಲಹೆ ಪಡೆಯಕ್ಕೆ ನಗರಸಭೆ ಅಧ್ಯಕ್ಷರಾದ ಎನ್ಪಿ ಅನಿತಾ ಪೂವಯ್ಯ ಅವರ ಅಧ್ಯಕ್ಷತೆಯಲ್ಲಿ ಫೆಬ್ರವರಿ 6 3 ಮಡಿಕೇರಿನ ಕಾವೇರಿ ಕಲಾಕ್ಷೇತ್ರದಲ್ಲಿ ಪೂರ್ವಭಾವಿ ಸಭೆ ನಡೆದಿದೆ. ಸಭೆಗೆ ಹಿರಿಯ ನಾಗರಿಕರು, ನೋಂದಾಯಿತ ಸಂಘ ಸಂಸ್ಥೆಗ, ಸರ್ಕಾರೇತರ ಸಂಸ್ಥೆಗ, ಹಂಗೆ ಸಾರ್ವಜನಿಕರು ಸಭೆಗೆ ಹಾಜರಾಗಿ ಸರಿಯಾದ ಸಲಹೆ ಸೂಚನೆ ಕೊಡುತ್ತ ಪೌರಾಯುಕ್ತರಾದ ವಿಜಯ್ ಅವು ಕೇಳಿಕೊಂಡಳು. ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಪುಸ್ತಕ ನೀತಿ ಪುನರ್ರಚನೆಗೆ ಸಾರ್ವಜನಿಕರಿಂದ ಸಲಹೆ ಹಂಗೆ ಅಭಿಪ್ರಾಯನ ಆಹ್ವಾನಿಸಳು. ಕನ್ನಡ ಪುಸ್ತಕ ಲೋಕ ಆಧುನಿಕ ಮಾಧ್ಯಮಗಳ ಹೊಸ ಆವಿಷ್ಕಾರಗಳ ಫಲವಾಗಿ ವಿಸ್ತಾರ ಆಗ್ತುಟ್ಟು. ಹಿಂಗಾಗಿ ಪುಸ್ತಕೋದ್ಯಮದ ಎಲ್ಲಾ ಸಾಧ್ಯತೆ ಮತ್ತು ಸವಾಲುಗಳನ್ನ ಹೊಸ ದೃಷ್ಟಿಕೋನದಿಂದ ನೋಡುವ ಅಗತ್ಯತೆ ಉಂಟು. ಅದರಿಂದ ಕನ್ನಡ ಪುಸ್ತಕ ನೀತಿನ ಪುನರ್ರಚಿಸಿಕೆ ನಿರ್ಧರಿಸಿತ್ತು. ನಾಡಿನ ಚಿಂತಕರು, ಓದುಗರು, ಪ್ರಕಾಶಕರು ಹಂಗೆ ಆಸಕ್ತ ಸಾರ್ವಜನಿಕ ಕನ್ನಡ ಪುಸ್ತಕ ನೀತಿನ ಪುನರ್ರಚಿಸಿಕೆ ನಿರ್ಧರಿಸಿತ್ತು. ನಾಡಿನ ಚಿಂತಕರು, ಓದುಗರು, ಪ್ರಕಾಶಕರು ಹಂಗೆ ಆಸಕ್ತ ಸಾರ್ವಜನಿಕರು ಪುಸ್ತಕ ನೀತಿಯಲ್ಲಿ ಅಳವಡಿಸಿಕೊಳ್ಳುವ ಅಂಶಗಳ ಬಗ್ಗೆ ತಮ್ಮ ಸಲಹೆ, ಸೂಚನೆ ಮತ್ತು ಅಭಿಪ್ರಾಯಗಳನ್ನ ಫೆಬ್ರವರಿ 10 ಅಂಚೆ ಮೂಲಕ ಆಡಳಿತಾಧಿಕಾರಿಗ ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಇಲ್ಲಿಗೆ ಕಳಿಸಕು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರದ ವತಿಯಿಂದ ಡೆಲ್ಲಿ ವಿಶ್ವವಿದ್ಯಾನಿಲಯದ ಧನಸಹಾಯಕ ಆಯೋಗ ನಡೆಸುತ್ತಿರುವ ಕಿರಿಯ ಶಿಷ್ಯವೇತನ ಸಂಶೋಧಕರ ಸಹಾಯಕರ ಮತ್ತು ಪದವಿ ಕಾಲೇಜು ಸಹಾಯಕ ಪ್ರಾಧ್ಯಾಪಕರ ರಾಷ್ಟಮಟ್ಟದ ಅರ್ಹತಾ ಪರೀಕ್ಷೆ ಮತ್ತು ಸರ್ಕಾರ ನಡೆಸುತ್ತಿರುವ ರಾಜ್ಯಮಟ್ಟದ ಪದವಿ ಕಾಲೇಜು ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ 45 ದಿನಗಳ ತರಬೇತಿ ಶಿಬಿರ ಏರ್ಪಾಡಾಯಿತು. ಆಸಕ್ತರು ಫೆಬ್ರವರಿ 8 ಮೈಸೂರಲ್ಲಿರುವ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರದ ಕಚೇರಿಯಲ್ಲಿ ಬೆಳಗ್ಗೆ 11 ಗಂಟೆಯಿಂದ 5 ಗಂಟೆ ಒಳಗೆ ತಮ್ಮ ಹೆಸರ ನೋಂದಾಯಿಸಿಕೊಳ್ಳಕ್ಕೆ ಹೆಚ್ಚಿನ ವಿವರಕ್ಕೆ 0821-251-5944 ಸಂಪರ್ಕಿಸಕತ್ತ ಕುಲಸಚಿವರಾದ ಪ್ರೊಫೆಸರ್ ಕೆಎಲ್ಎನ್ ಮೂರ್ತಿ ಅವು ತಿಳಿಸೋಳು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇವರ ವತಿಯಿಂದ 2023 ಫೆಬ್ರವರಿ ತಿಂಗಳಲ್ಲಿ ಮಹಿಳಾ ಸಂತಾನ ಹರಣ ಶಸ್ತ್ರ ಚಿಕಿತ್ಸಾ ಶಿಬಿರ ನಡೆದಿದೆ. ಫೆಬ್ರವರಿ 10ರಂದು ಪಾಲಿಬೆಟ್ಟ ಸಿದ್ದಾಪುರ, ಫೆಬ್ರವರಿ 16ರಂದು ಗೋಣಿಕೊಪ್ಪ, ಫೆಬ್ರವರಿ 17ರಂದು ನಾಪೋಕ್ಲು, ಫೆಬ್ರವರಿ 14ರಂದು ಕುಶಾಲನಗರ, ಫೆಬ್ರವರಿ 24ರಂದು ಕುಟ್ಟ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಹಂಗೆ ಫೆಬ್ರವರಿ 21ರಂದು ಸೋಮರ್ಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಲ್ಯಾಪೋಸ್ಕೋಪಿಕ್ ಚಿಕಿತ್ಸೆ ನಡೆದಿದೆ. ಫೆಬ್ರವರಿ 15ರಂದು ಮಾದಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಫೆಬ್ರವರಿ 22ರಂದು ಚಟ್ಟಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಟ್ಯುಬೆಕ್ಟೆಮಿ ಶಸ್ತ್ರಚಿಕಿತ್ಸಾ ಶಿಬಿರ ನಡೆದಿದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯವು ತಿಳಿಸಲು. ಅಂಚೆ ಅದಾಲತ್ನ ಮುಂದಿನ ಸಭೆ ಫೆಬ್ರವರಿ 24ರಂದು ಮಧ್ಯಾಹ್ನ 3 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿ ನಡೆದಿದೆ. ಸಭೆಯಲ್ಲಿ ಕೊಡಗು ಅಂಚೆ ವಿಭಾಗದ ಅಂಚೆ ಸೇವೆಗೆ ಸಂಬಂಧಿಸಿದಂತೆ ಎಲ್ಲಾ ತರಹದ ದೂರುಗಳನ್ನು ಸ್ವೀಕರಿಸಿ ಚರ್ಚಿಸುವೆ. ದೂರುಗಳಿದ್ದಲ್ಲಿ ಅಂಚೆ ಅದಾಲತ್ ಬರೆದು ಅಂಚೆ ಅಧೀಕ್ಷಕರು ಕೊಡಗು ಅಂಚೆ ವಿಭಾಗ ಮಡಿಕೇರಿಯುಕ್ಕೆ ಫೆಬ್ರವರಿ 23ರೊಳಗೆ ತಲುಪುವಂಗೆ ಕಳಿಸುವಂತೆ ಕೇಳಿಕೊಂಡಳು. ಫೆಬ್ರವರಿ 24ರಂದು ನಡೆಯುವ ಸಭೆಯಲ್ಲಿ ಭಾಗವಹಿಸುತ್ತ ಕೊಡಗು ಅಂಚೆ ವಿಭಾಗದ ಅಧೀಕ್ಷಕರು ತಿಳಿಸಳು. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಫೆಬ್ರವರಿ 11ರಂದು ಕೊಡಗು ಜಿಲ್ಲೆಯ ಬೇರೆ ಬೇರೆ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಮೇಗಾ ಲೋಕ ಅದಾಲತ್ ನಡೆದಿದ್ದ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಂಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಕೆಬಿ ಪ್ರಸಾದ್ ಅವರು ತಿಳಿಸಲು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಶಾಖೆ, ಕುಶಾಲನಗರ, ಮಡಿಕೇರಿ, ನಾಪೋಕ್ಲು, ಸೋಮವಾರಪೇಟೆ. ಚಿನ್ನವನ್ನು ಖರೀದಿಸುವಾಗ ಬಿಐಎಸ್ ಲೋಗೋ, ಶುದ್ಧತೆ ಮತ್ತು ಸೂಕ್ಷ್ಮತೆಯ ಚಿಹ್ನೆ ಹಾಗೂ 6 ಅಂಕಿಗಳ ಆಲ್ಫಾ ನ್ಯೂಮರಿಕ್ HUID ಕೋಡ್ ಅನ್ನು ಪರಿಶೀಲಿಸಿ. ಭಾರತೀಯ ಮಾನಕ ಬ್ಯೂರೋದಿಂದ ಜನಹಿತಕ್ಕಾಗಿ ಪ್ರಕಟಣೆ. ಟೂತಾ ಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ಶೀಟ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಪಾಕಶಾಲಾ ಪಾಕಶಾಲಾ ಹೋಟೆಲ್ ಉದ್ಯಮದಲ್ಲಿ ಖ್ಯಾತಿ ಗಳಿಸಿರುವ KN ವಾಸುದೇವ ಅಡಿಗಾವರ ಪಾಕಶಾಲಾ ಇದೀಗ ಮಡಿಕೇರಿಯಲ್ಲಿ. ಶುಚಿ, ರುಚಿ ಮತ್ತು ವೈವಿಧ್ಯಮಯ ತಿನಿಸುಗಳಿಗೆ ಇನ್ನೊಂದು ಹೆಸರು ಪಾಕಶಾಲಾ. ಸಸ್ಯಹಾರಿ ಊಟೋಪಚಾರಕ್ಕಾಗಿ ಪಾಕಶಾಲಾ, ರೆಡ್ ಬ್ರಿಕ್ಸ್ ಇನ್ ಕೊಹಿನೂರು ರೋಡ್, ಮಡಿಕೇರಿ. ಬಾಕ್ಸ್ ಸ್ಪೋರ್ಟ್ಸ್ ಅಂಡ್ ಎಂಟರ್ಟೈನ್ಮೆಂಟ್, ಅದರಲ್ಲೂ AS ಪೊನ್ನಣ್ಣ ಐಂಡ್ ಸಹಯೋಗದ ಕೊಡವ ಒಕ್ಕಡೆ ನಡುವುದರ ಕಲಿ ನಮ್ಮ ಇದೆ. ದಂಡ 3 ಮಾರ್ಚ್ ದಂಡಾಲಂಜಿ ಅಂಚಾಂಗ ತಲೆ ಪೊನ್ನಂಪೇಟೆ ಜೂನಿಯರ್ ಕಾಲೇಜ್ ಕಲಿಪರ್ ಮುಲ್ಲಪ್ಪ. ಈ ಕಲಿ ನಮಗೆ ಆ 4 ಫುಟ್ಬಾಲ್ 6 ಎಸೈಡ್, ಹಾಕಿ 6 ಎಸೈಡ್, ಪಿಂಜ 14 ಥ್ರೋಬಾಲ್ 6 ಎಸೈಡ್. ಈ ವಿಭಾಗದ ಪೈಪೋಟಿ ನಡಪ. ಫುಟ್ಬಾಲ್ ಪಿಂಜ ಥ್ರೋಬಾಲ್ ಟೀಮ್ ದಂಡು ಕೊಡವ ಗೆಸ್ಟ್ ಪ್ಲೇಯರ್ಸ್ ಒಳ ಕೂಟಿ ಹೋಗಿ ಅವಕಾಶ ಇಪ್ಪ. ಗೆಸ್ಟ್ ಪ್ಲೇಯರ್ಸ್ ಬಾರಿ ತಂಡಕ್ಕೆ ಕಲ್ಪನೆಗಿಲ್ಲ. ಎಂಟ್ರಿ ಫೀಸ್ ಆಯ್ತ 5 ರೂಪಾಯಿ. ಏರ ವಿವರ ಪಿಂಜ ಒಕ್ಕ ತಂಡ ರಿಜಿಸ್ಟರ್ ಮಾಡುವುದಕ್ಕೆ ಸಂಪರ್ಕಿಸಿ 8951287301 ಇಲ್ಲಂಗಿ 9845771038. ದೇವರಪುರ ಗ್ರಾಮ ಪಂಚಾಯತಿ 2022-23 ಸಾಲಿನ ಗ್ರಾಮ ಸಭೆ ನಾಳೆ ಸೋಮವಾರ ಪೂರ್ವಾಹ್ನ 11 ಗಂಟೆಗೆ ದೇವರಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಧ್ಯಕ್ಷರಾದ ಶ್ರೀಮತಿ ಶಾರದಾ TG ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಸಮ್ಮುಖದಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ ದೇವರಪುರ ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಕುಶಾಲನಗರ ಅತ್ತೂರು ಗ್ರಾಮ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಇದೇ 6ರಂದು ಸೋಮವಾರ ಮಹಾಶಿವರಾತ್ರಿ ಉತ್ಸವಕ್ಕೆ ಕಟ್ಟು ಬೀಳಲಿದ್ದು ಅಂದು ಬೆಳಿಗ್ಗೆ 8:30 ಗಂಟೆಗೆ ಗೊನೆ ಕಡಿಯುವ ಕಾರ್ಯ ನಡೆಯಲಿದೆ. ಭಕ್ತಾದಿಗಳಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕೋರಿದ್ದಾರೆ. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಲೋಪಾಮುದ್ರಾ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಗೋಣಿಕೊಪ್ಪ ಹಾಗೂ ವಿರಾಜಪೇಟೆ ಕೊಡಗಿನ ಪ್ರಥಮ ಹಾಗೂ ಏಕೈಕ NABH ಮಾನ್ಯತೆ ಪಡೆದ ಆಸ್ಪತ್ರೆ. ನಮ್ಮ ಆಸ್ಪತ್ರೆ ನೃತ್ಯ ವೈದ್ಯರಿಂದ ನಿಮ್ಮ ಕಣ್ಣಿನ ಆರೈಕೆ ಪಡೆಯಿರಿ. ನಮ್ಮಲ್ಲಿ ಆಧುನಿಕ ಹಾಗೂ ಕಸ್ಟಮೈಸ್ ರೀತಿಯ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ, ಲೇಸರ್ ಚಿಕಿತ್ಸೆ, ಒಣ ಕಣ್ಣಿನ ಚಿಕಿತ್ಸೆ ಹಾಗೂ ಕಣ್ಣಿನ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಸಂಪರ್ಕಿಸಿ ಗೋಣಿಕೊಪ್ಪ 9481920056, ವಿರಾಜಪೇಟೆ 9483730056. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ. ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜಪೇಟೆಯ ರೇಮಂಡ್ ಶಾಪಿಂಗ್ ಲೇ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮ್ಗೆ ಬೇಕಾದ ರೀತಿಲಿ ಬ್ಲೇಸರ್, ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.